ಕರ್ಮ ವಿಮೋಚನ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಸಂಧಿಯಲ್ಲಿ ಕರ್ಮ ಬಿಡುಗಡೆ ಆಗೋ ತನಕ ಮೋಕ್ಷ ಇಲ್ಲ ಅಂತ ತಿಳಿಸ್ತಾರೆ. ಅದಕ್ಕೆ ಕರ್ಮ ವಿಮೋಚನ ಸಂಧಿ ಅಂತಲೇ ಈ ಸಂಧಿಗೆ ಹೆಸರು. ಕರ್ಮ ಅಂದರೆ ಏನು ಅಂದರೆ ಕರ ಪ್ಲಸ್ ಮ ಕರ್ಮ. ಕರ ಅಂದರೆ ತೆರಿಗೆ ಅಥವಾ ಟ್ಯಾಕ್ಸ್. ಮ ಅಂದರೆ ಜ್ಞಾನ. ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮಾಚರಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದು, ಇದು ಎಲ್ಲರಿಗೂ ಕಡ್ಡಾಯ. ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಕರ್ಮಾಚರಣೆ ಅನ್ನೋದು ಕಡ್ಡಾಯ. ಮಹಾಭಾರತ ಅನುಶಾಸನ ಪರ್ವದಲ್ಲಿ ರುದ್ರದೇವರು ಉಮಾದೇವಿ ಸಂವಾದ, ಅಲ್ಲಿ ಪಾರ್ವತೀದೇವಿ ರುದ್ರದೇವರನ್ನ ಕುರಿತು ಪ್ರಶ್ನೆ ಮಾಡ್ತಾಳೆ, ಜೀವರ ಸುಖ ದುಃಖಗಳಿಗೆ ಕಾರಣ ಏನು ಅಂತ. ರುದ್ರದೇವರು ಹೇಳ್ತಾರೆ, ಅವರು ಮಾಡುವಂತಹ ಪುಣ್ಯ ಪಾಪ ಕರ್ಮಗಳೇ ಕಾರಣ. ಯಾವ್ಯಾವ ಕರ್ಮಗಳಿಗೆ ಏನೇನು ಫಲ ಅಂತ ರುದ್ರದೇವರು ತಿಳಿಸ್ತಾರೆ. ಹಾಗಾದ್ರೆ ಪುಣ್ಯ ಅಂದರೆ ಏನು ಅಂದರೆ, ಪುಣ್ಯಂ ಪರೋಪಕಾರಾಯ, ಪರೋಪಕಾರವೇ ಪುಣ್ಯ. ಪಾಪ ಅಂದರೆ ಪರಪೀಡನಂ ಅಂತ, ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಪಾಪ. ಪ್ರತಿಯೊಬ್ಬ ಜೀವನು ತನ್ನ ಯೋಗ್ಯತೆ ಮತ್ತು ಪೂರ್ವಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಅಥವಾ ಭಗವಂತ ಜೀವರ ಸ್ವರೂಪ ಯೋಗ್ಯತೆ ಮತ್ತು ಪೂರ್ವಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖಗಳನ್ನು ಕೊಡ್ತಾನೆ. ಕ್ಲೇಶಾನಂದಗಳೀಶಾದೀನ. ಕ್ಲೇಶ ಅಂದರೆ ದುಃಖ, ಆನಂದ ಅಂದರೆ ಸುಖ, ಇದೆರಡೂ ಕೂಡ ಭಗವಂತನ ಅಧೀನ. ಭಗವಂತ ಜೀವರ ಸ್ವರೂಪಯೋಗ್ಯತೆ ಮತ್ತು ಅನಾದಿ ಕರ್ಮಗಳ ಲೆಕ್ಕಾಚಾರದ ಮೇಲೆ ಸುಖ ದುಃಖಗಳನ್ನು ಕೊಡ್ತಾನೆ. ಒಬ್ಬ ಕವಿ ಅಥವಾ ಸುಭಾಷಿತಕಾರ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜಗತ್ತನ್ನು ನೋಡಿ ಪ್ರಶ್ನೆ ಮಾಡ್ತಾನೆ. ಕೆಲವು ಕಡೆ ಒಳ್ಳೆಯ ಸಂಗೀತ, ಸುಮಧುರವಾಗಿರ್ತಕ್ಕಂಥ ಸಂತೋಷಮಯವಾದ ಸಂಗೀತವನ್ನು ಕೇಳಿ ಒಳ್ಳೆಯ ವಾತಾವರಣ ಇದೆ. ಇನ್ನು ಕೆಲ ಕಡೆ ದುಃಖ ತುಂಬಿದ ವಾತಾವರಣ. ಕೆಲವರಲ್ಲಿ ಭಾರೀ ಸೌಂದರ್ಯ, ಸಾತ್ವಿಕವಾದದ್ದು ನೈಜವಾದ ಸೌಂದರ್ಯ. ಇನ್ನು ಕೆಲವರಲ್ಲಿ ಭಾರೀ ಕುರೂಪ, ನೋಡಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕೆಲವು ಕಡೆ ವಿದ್ವಾಂಸರಿಂದ ಭಾರೀ ಗಹನವಾದ ವಿಚಾರಗಳ ಗೋಷ್ಠಿ ಚರ್ಚೆ. ಇನ್ನು ಕೆಲವು ಕಡೆ ಸುರಾಪಾನ, ನಿಷಿದ್ಧ ಪೇಯಗಳ ಪಾನ ಮಾಡಿ ಕರ್ಕಶವಾಗಿರ್ತಕ್ಕಂಥ ಮಾತು ಚರ್ಚೆ. ಕೆಲವರು ಭಾರೀ ಶ್ರೀಮಂತರು, ಅಗರ್ಭ ಶ್ರೀಮಂತರು, ವಿದ್ಯಾವಂತರು. ಇನ್ನು ಕೆಲವರಿಗೆ ಭಾರೀ ದಡ್ಡತನ, ಭಾರೀ ದಾರಿದ್ರ್ಯ. ಆದ್ದರಿಂದ ಈ ಸಂಸಾರ ಸುಖಮಯವೋ ದುಃಖಮಯವೋ ಪ್ರಶ್ನೆ ಮಾಡ್ತಾನೆ ಕವಿ. ಈ ವೈಚಿತ್ರಗಳಿಗೆಲ್ಲ ಕಾರಣ ಏನು? ಜೀವರು ಕರ್ಮಗಳಿಗೆ ತಕ್ಕಂತೆ ಫಲಾಫಲವನ್ನು ಅನುಭವಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಕರ್ಮದ ಸಿದ್ಧಾಂತವನ್ನು, ತತ್ವವನ್ನು ಒಪ್ಪಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗತ್ತೆ. ಶಾಸ್ತ್ರ ತಿಳಿಸಿದ್ದನ್ನು ನಾವು ಕೇಳಿದ್ದೀವಿ, ಜ್ಞಾನೇನ ಅಮೃತಿ ಭವತಿ ಅಂತ, ಜ್ಞಾನದಿಂದ ಮೋಕ್ಷ ಅಂತ. ಆದ್ದರಿಂದ ನಮ್ಮ ಪ್ರಶ್ನೆ, ಕರ್ಮ ಯಾಕೆ ಬೇಕು? ಯಾಕೆ ಅಂದರೆ ಸುಖ ದುಃಖಗಳಿಗೆ ಕಾರಣ ನಮ್ಮ ಅನಾದಿ ಕರ್ಮಗಳೇ, ಬೇರೆ ಕಾರಣ ಇಲ್ಲ. ಅದುಃಖಮಿತರತ್ ಸರ್ವಂ ಜೀವ ಏವತ್ತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷ ಪ್ರವರ್ತತೆ ಅಂತ. ಅದೇ ಶಾಸ್ತ್ರ ಹೇಳ್ತಾ ಇದೆ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ. ಒಂದು ವಾಕ್ಯವನ್ನು ಅರ್ಧ ಮಾತ್ರ ಓದ್ಕೊಂಡು ಜ್ಞಾನೇನ ಅಮೃತಿ ಭವತಿ, ಜ್ಞಾನದಿಂದ ಮೋಕ್ಷ ಆಗತ್ತೆ ಅದರಿಂದ ಕರ್ಮ ಬೇಡ ಅಂತ ಅಂದರೆ ಅದು ಸರಿಯಲ್ಲ. ಆ ವಾಕ್ಯ ಮೊದಲಿಗೆ ಹೇಳೋದು ಕರ್ಮದಿಂದ ಜ್ಞಾನ ಬರ್ತಾ ಇದೆ, ಆಮೇಲೆ ಜ್ಞಾನದಿಂದ ಮೋಕ್ಷ ಅಂತ. ಆದ್ದರಿಂದ ಕರ್ಮ ಮೋಕ್ಷಕ್ಕೆ ನೇರ ಸಾಧನ ಅಲ್ಲ, ಆದರೆ ಪರಂಪರೆಯಲ್ಲಿ ಸಾಧನ ಅನ್ನೋದನ್ನು ತಿಳಿಸ್ತಾರೆ. ಕರ್ಮವನ್ನೇ ಮಾಡದೆ ನೇರ ಮೋಕ್ಷ ಪಡೆಯಬೇಕು ಅಂತಾದರೆ ಸೋಪಾನ ಅಥವಾ ಮೆಟ್ಟಿಲುಗಳು ಇಲ್ಲದೆ ಅಟ್ಟ ಅಥವಾ ಮಹಡಿ ಹೇರಿದರೆ ಹೇಗೋ ಆ ರೀತಿ ದುಸ್ಸಾಹಸ ಮಾಡ್ದಂಗೆ ಆಗತ್ತೆ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಕರ್ಮದಿಂದ ಜ್ಞಾನ, ಅಜ್ಞಾನದಿಂದ ಮೋಕ್ಷ. ಆದ್ದರಿಂದ ಸಾಧಕನಿಗೆ ಕರ್ಮಾಚರಣೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮೆಟ್ಟಿಲು, ಮೋಕ್ಷ ಮಾರ್ಗದಲ್ಲಿ ಹೋಗೋದಕ್ಕೆ ಅದೇ ಮೊದಲನೇ ಮೆಟ್ಟಿಲು ಅಂತ ತಿಳಿಸ್ತಾರೆ. ಇನ್ನೊಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ಅಂದರೆ ಏನು? ಕರ್ಮಾಚರಣೆ ಎಷ್ಟು ಮುಖ್ಯವೋ ಅದು ಸತ್ಕರ್ಮಗಳ ಆಚರಣೆನೇ ಆಗಬೇಕು, ನಿಷ್ಕಾಮವಾಗಿ ಮಾಡಬೇಕು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಆಚರಣೆಯನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಿಸೋದು ಕೂಡ ಅಷ್ಟೇ ಮುಖ್ಯ. ಎಲ್ಲ ಸತ್ಕರ್ಮಗಳನ್ನು ನಿಷ್ಕಾಮ ಕರ್ಮಗಳನ್ನೇ ಮಾಡಿ ಭಗವಂತನ ಪ್ರೇರಣೆಯಿಂದ ಮಾಡ್ತಾ ಇದ್ದೀವಿ ಅಂತ ಇಷ್ಟೆಲ್ಲ ಅನುಸಂಧಾನ ಮಾಡಿ ಕರ್ಮಗಳನ್ನು ಸಮರ್ಪಣೆ ಮಾಡದೇ ಇದ್ದರೆ ನಮ್ಮ ಶರೀರದಲ್ಲೇ ಇರ್ತಕ್ಕಂಥ ತತ್ವಾಭಿಮಾನಿ ಅಸುರರು ಅದನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಹರಿಕಥಾನುಸಾರದಲ್ಲೇ ದೃಷ್ಟಾಂತವನ್ನು ಕೊಡ್ತಾರೆ. ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರುಂಟೆ. ಒಳ್ಳೆ ಪುಷ್ಪ ಫಲಗಳಿಂದ ಶೋಭಾಯಮಾನವಾಗಿರ್ತಕ್ಕಂಥ ಒಂದು ಉದ್ಯಾನವನ್ನು ಮಾಡಿ ಕಾವಲುಗಾರನ್ನು ಹಿಡದೇ ಇದ್ದರೆ ದಾರಿ ಹೋಕರು ಅಲ್ಲಿರ್ತಕ್ಕಂಥ ಒಳ್ಳೆ ಸುವಾಸನಾಭರಿತವಾದ ಶ್ರೇಷ್ಠವಾದ ಫಲಪುಷ್ಪಾದಿಗಳನ್ನು ತಗೊಂಡು ಹೋಗ್ತಾರೆ. ಅದರ ರಕ್ಷಣೆ ಆಗಬೇಕು ಅಂತಾದರೆ ಅಲ್ಲೊಬ್ಬ ಕಾವಲುಗಾರ ಅಗತ್ಯ. ಹಾಗೆ ನಾವು ಸತ್ಕರ್ಮಗಳನ್ನು ಆಚರಣೆ ಮಾಡಿ ಅದನ್ನು ಸಮರ್ಪಣೆ ಮಾಡದೆ ಬಿಟ್ಟರೆ ನಮ್ಮ ಶರೀರದಲ್ಲೇ ಇರ್ತಕ್ಕಂಥ ಅಸುರರು ಆ ಕರ್ಮವನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಕರ್ಮಾಚರಣೆ ಎಷ್ಟು ಮುಖ್ಯವೋ, ಅಲ್ಲಿ ಅನುಸಂಧಾನ ಎಷ್ಟು ಮುಖ್ಯವೋ, ಅದೇ ರೀತಿಯಾಗಿ ಕರ್ಮ ಸಮರ್ಪಣೆಯು ಕೂಡ ಅತ್ಯಂತ ಅವಶ್ಯ ಅಂತ ತಿಳಿಸ್ತಾರೆ. ಜೀವನ ಅಪೇಕ್ಷೆ ಏನು? ಸುಖಮೇವ ಮೇ ಸ್ಯಾತ್, ಪ್ರತಿಯೊಬ್ಬ ಜೀವನು ನನಗೆ ಯಾವಾಗಲೂ ಸುಖವಾಗೇ ಇರಲಿ. ದುಃಖ ಅನಾಗಪಿ ಮಾಭೂತ್, ದುಃಖ ಅನ್ನೋದು ಯಾವತ್ತೂ ಬರಬಾರ್ದು. ಜಗತ್ತಿನಲ್ಲಿ ನೋಡ್ತೀವಿ ಸುಖಕ್ಕಾಗಿ ನಾವು ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ದುಃಖಕ್ಕಾಗಿ ಜಗತ್ತಿನಲ್ಲಿ ಯಾರೂ ಪ್ರಯತ್ನವನ್ನು ಮಾಡಿಲ್ಲ, ಆದರೂ ಕೂಡ ಅದು ಕರ್ತೃವನ್ನು ಹಿಂಬಾಲಿಸ್ಕೊಂಡು ಬರತ್ತೆ. ಯಥಾಧೇನು ಸಹಸ್ರೇಶು ವತ್ಸೋ ವಿಂದಂತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಸಹಸ್ರ ಧೇನುಗಳು ಆಕಳುಗಳಿದ್ದಲ್ಲಿ ಆ ಕರು ತನ್ನ ತಾಯಿಯನ್ನೇ ಹುಡುಕತ್ತೇಗೋ ಅದೇ ರೀತಿಯಾಗಿ ಪೂರ್ವಕೃತಂ ಕರ್ಮ, ನಾವು ಹಿಂದೆ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಕರ್ತಾರಂ ಅನುಗಚ್ಚತಿ, ಆ ಕರ್ಮ ಮಾಡಿರ್ತಕ್ಕಂಥ ಕರ್ತೃವನ್ನು ಹುಡುಕೊಂಡು ಬರುತ್ತೆ. ಹೇಗೆ ಅಂದರೆ ಕರುವು ಆಕಳಿನ ಹಿಂಡಿನಲ್ಲಿ ತನ್ನ ತಾಯಿ ಯಾರು ಅಂತ ಗುರುತಿಸುತ್ತಲೋ ಆ ರೀತಿಯಾಗಿ ಅಂತ. ನಾವು ಅಜ್ಞಾನಿಗಳು, ನಾವು ನಮ್ಮ ಗಾಡಿ ಅದಕ್ಕೆ ಒಂದು ನಮ್ಮದೇ ಆದ ಬಣ್ಣವನ್ನು ಹೊಡೆಸ್ತೀವಿ, ಅದರ ಹಿಂದ್ಗಡೆ ಮುಂದ್ಗಡೆ ನಂಬರ್ ಪ್ಲೇಟ್ ಹಾಕಿರ್ತೀವಿ, ಆದರೂ ಕನ್ಫ್ಯೂಷನ್ನು ಮತ್ತು ಅದ್ರ ಮೇಲೆ ಹೆಸರು ಬರೆದಿರ್ತೀವಿ, ಮನೆಯವರ ಹೆಸರು, ದೇವರ ಹೆಸರು, ವೈ ಜಿ ಉತ್ತಮ, ಹರಿಸರು ಉತ್ತಮ ಇತ್ಯಾದಿ ಏನೇನೋ ಬರ್ಕೊಂಡಿರ್ತೀವಿ. ಎಲ್ಲ ವೆಹಿಕಲ್ಲು ಅಂದರೆ ಎಲ್ಲ ಗಾಡಿಗಳು ಅದು ಹೀರೋ ಹೊಂಡನೋ ಸ್ಪ್ಲೆಂಡರೋ ಮತ್ಯಾವುದೋ ಒಂದೇ ರೀತಿಯಾಗಿರ್ತಕ್ಕಂಥ ಹತ್ತು ಹಲವು ಇದ್ದರೆ ನಮ್ಮ ಗಾಡಿಯನ್ನು ನಾವೇ ಗುರುತಿಸೋದು ಕಷ್ಟ. ಆದರೆ ಮೂಕ ಪ್ರಾಣಿಯಾಗಿರ್ತಕ್ಕಂಥ ಕರು ಹಸುವಿನ ಮಂದೆಯಲ್ಲಿ ಗುಂಪಿನಲ್ಲಿ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಗುರುತಿಸುವ ಸಾಧನ ಇಲ್ಲದೇ ಇದ್ದರೂ ಅದು ಹೇಗೆ ಗುರುತಿಸತ್ತೋ ಅದೇ ರೀತಿಯಾಗಿ ನಾವು ಮಾಡಿರ್ತಕ್ಕಂಥ ಕರ್ಮಗಳು ನಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೆ ಹೊರತು ಅದರಲ್ಲಿ ಕಿಂಚಿತ್ತು ವ್ಯತ್ಯಾಸ ಆಗೋದಿಲ್ಲ. ಇದು ಭಗವಂತ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ. ಹಾಗಾದರೆ ಯಾವ್ಯಾವ ಕರ್ಮಗಳಿಗೆ ಯಾವ್ಯಾವ ಫಲ ಅಂತ ಕೇಳಿದರೆ ಸತ್ಕರ್ಮಗಳಿಗೆ ಅಥವಾ ಪುಣ್ಯಕರ್ಮಗಳಿಗೆ ಸುಖ ಅನ್ನೋದು ಫಲ, ಪಾಪಕರ್ಮಗಳಿಗೆ ಅಥವಾ ದುಷ್ಕರ್ಮಗಳಿಗೆ ದುಃಖ ಅನ್ನೋದೇ ಫಲ. ಈಗೊಂದು ಪ್ರಶ್ನೆ ಏನು ಅಂದರೆ ಕರ್ಮ ಜಡ, ಅದಕ್ಕೆ ಫಲ ಹೇಗೆ ಬರುತ್ತೆ ಅಂದರೆ ಕರ್ಮ ಸಾಕ್ಷಿಗನಾಗಿ ಕರ್ಮಾಂತರ್ಗತನಾಗಿ ಪರಮಾತ್ಮನೇ ಫಲದಾತೃ, ಫಲವನ್ನು ಕೊಡ್ತಾನೆ. ಹಾಗಾಗಿ ಕರ್ಮಗಳು ಎಷ್ಟಿದೆ ಅಂದರೆ ಕರ್ಮ ವಿಮೋಚನ ಸಂಧಿಯಲ್ಲಿ 16 ರೀತಿಯಾಗಿರ್ತಕ್ಕಂಥ ಕರ್ಮಗಳ ವಿಚಾರವನ್ನು ತಿಳಿಸ್ತಾರೆ. ಅನಂತ ಕರ್ಮಗಳು, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಹೀಗೆ ಅನಂತ ಕರ್ಮಗಳು ಇವೆ. ಈಗ ನಮಗೊಂದು ಸಂಶಯ ಬರ್ತಾ ಇದೆ, ಅನಂತ ಜೀವರಾಶಿಗಳು, ಅನಂತ ಕರ್ಮಗಳು ಹೀಗಿರಬೇಕಾದ್ರೆ ಅವರವರ ಕರ್ಮಗಳಿಗೆ ತಕ್ಕಂತೆ ಅಂದರೆ ಸತ್ಕರ್ಮಗಳಿಗೆ ಸುಖ, ದುಷ್ಕರ್ಮಗಳಿಗೆ ದುಃಖ, ಎಲ್ಲವನ್ನೂ ಎಲ್ಲರನ್ನೂ ಗಮನಿಸಿ ಪ್ರತ್ಯೇಕವಾಗಿ ವ್ಯವಸ್ಥೆ ಹೇಗೆ ಸಾಧ್ಯ? ಇದು ಅತ್ಯಂತ ಕಠಿಣ, ಕೆಲವೊಮ್ಮೆ ವ್ಯತ್ಯಾಸನೂ ಕೂಡ ಆಗ್ಬೋದಲ್ವಾ ಅಂತ ಪ್ರಶ್ನೆ. ಸತ್ಕರ್ಮಕ್ಕೆ ಸುಖದ ಬದಲಿಗೆ ದುಃಖ, ದುಷ್ಕರ್ಮಕ್ಕೆ ದುಃಖದ ಬದಲಿಗೆ ಸುಖ, ಈ ರೀತಿ ಆಗುತ್ತಾ ಅಂತ ಸಂಶಯ ಬರ್ತಾ ಇದೆ. ಆ ಸಂಶಯಕ್ಕೆ ಶಾಸ್ತ್ರ ತಿಳಿಸತ್ತೆ, ಈ ರೀತಿ ಸಂಶಯಕ್ಕೆ ಅಥವಾ ಭಯಕ್ಕೆ ಆಸ್ಪದವೇ ಇಲ್ಲ. ಈ ಎಲ್ಲ ನಿರ್ವಹಣೆ ಮಾಡೋನು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ, ಸರ್ವಜ್ಞ, ವಿಶ್ವತಶ್ಚಕ್ಷು. ಆದ್ದರಿಂದ ಇದು ಮನುಷ್ಯರಿಂದ ನಿರ್ವಹಣೆ ಅಲ್ಲ, ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ನಿರ್ವಹಣೆ ಮಾಡೋದು. ಮನುಷ್ಯರು ಅಲ್ಪಶಕ್ತಿ, ಅಲ್ಪ ಆಯುಸ್ಸು, ಅಸಾರ್ವಜ್ಞತ್ವ, ಅಸ್ವಾತಂತ್ರ್ಯ ಇತ್ಯಾದಿ ಅನೇಕ ದೋಷಗಳಿಂದ ಕೂಡಿರುವಂಥವನು. ಪರಮಾತ್ಮ ಆದರೆ ಸರ್ವಜ್ಞ, ಅವನ ನ್ಯಾಯಾಲಯದಲ್ಲಿ ಈ ರೀತಿಯಾಗಿ ಅವ್ಯವಸ್ಥೆ ಆಗೋದು ಸರ್ವತಾ ಸಾಧ್ಯ ಇಲ್ಲ. ಜೀವರಿಗಾದರೆ ಜೀವರ ಜ್ಞಾನ ತಾವು ಪ್ರತ್ಯಕ್ಷ ನೋಡಿದ್ದನ್ನು ಮಾತ್ರ ನಂಬುವಂಥದ್ದು. ಮಾನವ ಶಕ್ತಿಯನ್ನು ಮೀರಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಅವ್ಯಕ್ತ ಶಕ್ತಿಯನ್ನು ನಾವು ನಂಬೋದಿಲ್ಲ. ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ. ಕಿಂಚಿತ್ತೂ ವ್ಯತ್ಯಾಸ ಆಗದೇ ಇದ್ದಂತೆ ಕರ್ಮದ ಲೆಕ್ಕಾಚಾರದ ಮೇಲೆ ಸುಖ ದುಃಖಗಳನ್ನು ಕೊಡ್ತಾನೆ ಭಗವಂತ ಅಂತ ಶಾಸ್ತ್ರ ತಿಳಿಸುತ್ತೆ. ಅಂತಹ ಭಗವಂತನ ಸರ್ಕಾರದಲ್ಲಿ ಎಂದೂ ವ್ಯತ್ಯಾಸ ಆಗೋದೇ ಇಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸ್ತಾನೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ. ಸರ್ವಶಕ್ತ, ಸರ್ವ ಸಮರ್ಥ, ಸರ್ವ ಪ್ರೇರಕ, ಸರ್ವ ನಿಯಾಮಕನಾಗಿರ್ತಕ್ಕಂಥ ಭಗವಂತನಿಗೆ ಯಾವುದು ಅಸಾಧ್ಯ ಅಲ್ಲ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ, ಕಾರಯಿತುಂ ಅಕಾರಯಿತುಂ ಅನ್ಯತಾ ಕಾರಯಿತುಂ ಸಮರ್ಥ. ಅದೇ ಮನುಷ್ಯ ಸಾಮ್ರಾಜ್ಯ ಆಗಿ ಅವನೇ ಇದನ್ನೆಲ್ಲ ಲೆಕ್ಕಾಚಾರ ಮಾಡೋದಾಗಿದ್ದರೆ ಲೋಕದಲ್ಲಿ ನೋಡ್ತೀವಲ್ಲ, ಅಪರಾಧಿಗೆ ಬಿಡುಗಡೆ, ನಿರಪರಾಧಿಗೆ ಶಿಕ್ಷೆ, ಹೀಗಾಗೋ ಸಾಧ್ಯತೆ ಇರುತ್ತೆ. ಆದರೆ ಭಗವಂತನ ಸರ್ಕಾರದಲ್ಲಿ ಕಿಂಚಿತ್ತು ಯಾವ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎಂದೂ ಆಗೋದೇ ಇಲ್ಲ. ನಮಗದ್ರ ಬಗ್ಗೆ ವಿಶ್ವಾಸ ಇರಬೇಕು. ರಕ್ಷತಿ ತೇವ ವಿಶ್ವಾಸ, ವಿಶ್ವಾಸ ಫಲದಾಯಕ ಅಂತ. ಈಗ ನಮಗಿನ್ನೊಂದು ಸಂಶಯ ಏನು ಅಂದರೆ, ಕರ್ಮಗಳು ಅಮೂರ್ತ, ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನು ನಂಬೋದು ಹೇಗೆ? ಅದಕ್ಕೆ ಉತ್ತರ ಅಂದರೆ, ಉದಾಹರಣೆ ಮೂಲಕ, ನಾನಾ ರೀತಿಯಾಗಿರ್ತಕ್ಕಂಥ ರೋಗಗಳು, ಅಂಗವೈಕಲ್ಯ ಜೀವರಲ್ಲಿ ದುಷ್ಕರ್ಮ ನಿಮಿತ್ತ ಬರ್ತಾ ಇದೆ. ಸತ್ಕರ್ಮಗಳನ್ನು ಮಾಡಿದರೆ ಸುಖ ಹೇಗೆ ಬರುತ್ತೋ, ದುಷ್ಕರ್ಮಗಳನ್ನು ಮಾಡಿದರೆ ಭಾರೀ ದುಃಖ ಅನ್ನೋದು ಬರುತ್ತೆ ಅಂತ. ಅದಕ್ಕೆ ಶಾಸ್ತ್ರ ವಿಜ್ಞಾನ ಎರಡು ರೀತಿಯಾಗಿ ಅನಾಲಿಸಿಸು. ಶಾಸ್ತ್ರ ಹೇಳತ್ತೆ, ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ. ಅದು ದೈಹಿಕ ಆದಿ ವ್ಯಾಧಿ ಯಾವುದು ಬೇಕಾದ್ರೂ ಮಾನಸಿಕ ಆಗಿದ್ದರೂ ಕೂಡ ಅದು ಜನ್ಮಾಂತರ ಕೃತಂ ಪಾಪಂ, ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ನಿಮಿತ್ತದಿಂದನೇ ಅಥವಾ ಪಾಪದ ನಿಮಿತ್ತವೇ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ರೋಗಗಳು ಬರುತ್ತೆ ಅಂತ ಶಾಸ್ತ್ರದ ವಿಮರ್ಶೆ. ವಿಜ್ಞಾನ ಹೇಳುತ್ತೆ, ಬಾಡಿ ಅಂದರೆ ಶರೀರದಲ್ಲಿರ್ತಕ್ಕಂಥ ನ್ಯೂನತೆಯೇ ರೋಗಕ್ಕೆ ಕಾರಣ ಅಂತ. ಈಗ ಪ್ರಶ್ನೆ, ಶಾಸ್ತ್ರ ತಿಳಿಸುವಂತೆ ಆ ಪಾಪ ಜನ್ಮಾಂತರದ ಕರ್ಮನ ಕಾರಣನ ಅಥವಾ ಶಾರೀರಿಕ ನ್ಯೂನತೆ ಕಾರಣನ? ದೇವರು ದೇವರನ್ನು ಯಾರು ನಂಬುತ್ತಾರೋ ಒಪ್ಪುತ್ತಾರೋ ಅವರು ಜನ್ಮಾಂತರದ ಪ್ರಾರಬ್ಧ ಕರ್ಮ ಅದು ಕಾರಣ ಅಂತ ಶಾಸ್ತ್ರದ ಮಾತನ್ನು ಒಪ್ತಾರೆ. ದೇವರನ್ನು ಒಪ್ಪದೇ ಇರತಕ್ಕಂಥ ನಾಸ್ತಿಕ ವರ್ಗ ಇನ್ನೊಂದಿದೆಯಲ್ಲ, ಅದು ಶಾರೀರಿಕ ನ್ಯೂನತೆಯೇ ಇದಕ್ಕೆ ಕಾರಣ ಅಂತ ಈ ರೀತಿಯಾಗಿ ಹೇಳುವಂಥದ್ದು. ಈಗ ಇನ್ನೊಂದು ಪ್ರಶ್ನೆ, ಈ ನ್ಯೂನತೆಗೆ ಕಾರಣ ಏನು ಅಂದರೆ ಪಾಪಗಳೇ ಕಾರಣ ಅಂತ ಶಾಸ್ತ್ರ ಹೇಳುತ್ತೆ. ಪ್ರತ್ಯಕ್ಷವಾಗಿ ಆ ವೈಕಲ್ಯತೆ ಅಥವಾ ಡಿಫೆಕ್ಟ್ ಅಂತ ಏನು ಹೇಳ್ತೀವಲ್ಲ, ಅದು ಕಣ್ಣಿಗೆ ಕಾಣುವಾಗ ಕಾಣದ ಕರ್ಮಗಳ ಬಗ್ಗೆ ಚಿಂತನೆ ಯಾಕೆ ಅಂತ ಇದು ಕೆಲವರ ಅಭಿಪ್ರಾಯ. ಆದರೆ ಶಾಸ್ತ್ರವನ್ನು ರಚನೆ ಮಾಡಿದವರು ಯಾರು? ಸಾಕ್ಷಾತ್ತಾಗಿ ವೇದವ್ಯಾಸ ದೇವರು ಭಗವಂತ. ಅದೇ ರೀತಿಯಾಗಿ ಋಷಿ ಮುನಿಗಳೆಲ್ಲ ವೇದ ದ್ರಷ್ಟಾರರು, ಅಪೌರುಷೇಯವಾಗಿರ್ತಕ್ಕಂಥ ವೇದಗಳಿಗೆ ಮಾತನ್ನು ತಿಳಿಸಿರೋದು. ಅವರ್ಯಾರು ಅಜ್ಞಾನಿಗಳಲ್ಲ, ಪರಮಜ್ಞಾನಿ ಭಗವಂತ. ಶಾಸ್ತ್ರವೇ ಹೇಳ್ತಾ ಇದೆ, ಅಜ್ಞಾನಿನೋ ಜ್ಞಾನದಂ ವಿಷ್ಣು, ಜ್ಞಾನಿನ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಂ ಸವೈಕೋ ಜನಾರ್ದನಃ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನೇ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ. ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನವನೇ. ಮುಕ್ತಿಯಲ್ಲಿ ಆನಂದವನ್ನು ಕೊಡುವನು ಭಗವಂತನೇ, ಅವನೇ ಜನಾರ್ದನ. ಅಂದರೆ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು ಭಗವಂತ ಅಂತ. ಒಂದು ಉದಾಹರಣೆ ಕೊಡಬೇಕು ಅಂತಾದರೆ, ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ ಎಡವಿ ಬೀಳ್ತಾನೆ. ಯಾಕೆ ಬಿದ್ದ ಅಂತ ಜಿಜ್ಞಾಸೆ. ಕಾಲಿಗೆ ಕಲ್ಲೋ ಮುಳ್ಳೋ ಮತ್ತಾವುದೋ ವಸ್ತು ತಾಗಿ ಬಿದ್ದ. ಅವನದನ್ನು ಗಮನಿಸಿರಲಿಲ್ಲ, ನೋಡಿರಲಿಲ್ಲ, ಅದಕ್ಕೆ ಬಿದ್ದ. ಸರಿ, ಆದರೆ ಆ ರಸ್ತೆ ಅವನಿಗೆ ಅಪರಿಚಿತ ಏನೂ ಅಲ್ಲ, ನಿತ್ಯ ಓಡಾಡುವಂಥ ಸ್ಥಳ. ಅವನಿಗೆ ಆ ಜಾಗದ ಅಥವಾ ರಸ್ತೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಅಲ್ಲಿ ಇರುವ ಎಲ್ಲ ಅಡೆತಡೆಗಳನ್ನು ಲಕ್ಷ ಕೊಟ್ಟು ಗಮನ ಕೊಡದೇ ಇದ್ದಿದ್ದರಿಂದ ಆ ಕಾರಣಕ್ಕಾಗಿ ಬಿದ್ದ ಅಂತ. ಅಲ್ಲಿ ಹಂಪ್ ಇದೆಯೋ ಆ ಹಂಪುಗಳು ಅಂದರೆ ರಸ್ತೆಯ ಉಬ್ಬುಗಳು ಸೈಂಟಿಫಿಕ್ ಆಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಇದ್ಯಾವುದನ್ನು ಗಮನಿಸ್ತಿಲ್ಲ, ಲಕ್ಷ ಕೊಟ್ಟು ಗಮನಿಸಿದರೆ ಬೀಳ್ತಾ ಇರಲಿಲ್ಲ, ಆ ಕಾರಣಕ್ಕಾಗಿ ಬಿದ್ದ. ಕಾರಣ ಏನು ಅಂದರೆ ಲಕ್ಷ ಕೊಡದೇ ಇದ್ದಿದ್ದಕ್ಕೆ ಮನಸ್ಸು ಬೇರೆ ಕಡೆ ಹೋಗಿತ್ತು. ಮನಸ್ಸು ಬೇರೆ ಕಡೆಗೆ ಹೋಗೋದಕ್ಕೆ ಕಾರಣ ಏನು, ಅದೇ ಸಮಯದಲ್ಲೇ ಮನಸ್ಸು ಚಂಚಲಾಗೋದಕ್ಕೆ ಕಾರಣ ಏನು ಅಂದರೆ ಅದನ್ನು ತಿಳಿಸೋದಕ್ಕೆ ಹೊರಟಿದ್ದೆ. ಶಾಸ್ತ್ರ ಸ್ಪಷ್ಟವಾಗಿ ಉತ್ತರ ಕೊಡುತ್ತೆ. ಜನ್ಮಾಂತರದಲ್ಲಿ ಈ ವ್ಯಕ್ತಿ ಬ್ರಾಹ್ಮಣ, ಗೋವು, ಭಗವಂತನ ಚಲ ಅಥವಾ ಅಚಲ ಪ್ರತಿಮೆಗಳು ಯಾವುದನ್ನೋ ತನ್ನ ಕಾಲಿನಿಂದ ಅಥವಾ ಪುಸ್ತಕವನ್ನು ಅಥವಾ ಸಜ್ಜನರನ್ನು ಕಾಲಿನಿಂದ ತಿರಸ್ಕಾರ ಮಾಡಿ ಅಥವಾ ಅಹಂಕಾರದಿಂದ ಒದ್ದಿರ್ತಾನಲ್ಲ, ಅದರ ಫಲ ಈ ಜನ್ಮದಲ್ಲಿ ಕಾಲಿಗೆ ಪೆಟ್ಟಾಗಿದೆ. ಭಗವಂತ ಹೀಗೆ ಕರ್ಮ ಫಲಗಳನ್ನು ಅದೇ ಜನ್ಮದಲ್ಲಿ ಅಥವಾ ಜನ್ಮಾಂತರದಲ್ಲಿ ಅವರವರಿಗೆ ಉಣಿಸ್ತಾನೆ, ಕಿಂಚಿತ್ತು ವ್ಯತ್ಯಾಸವನ್ನು ಮಾಡೋದಿಲ್ಲ. ಅದಕ್ಕೆ ಗಾದೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ. ಅತ್ಯುತ್ಕಟೈಹಿ ಪುಣ್ಯ ಪಾಪ ಹಿ ಇಹಮೇವ ಫಲಮಶ್ನುತೆ. ಅತಿ ಹೆಚ್ಚಿನ ಪುಣ್ಯ ಆಗಲಿ ಅತಿ ಹೆಚ್ಚಿನ ಪಾಪ ಆಗಲಿ ಮಾಡಿದರೆ ಅದು ಈ ಜನ್ಮದಲ್ಲೇ ಫಲ ಕೊಡುತ್ತೆ. ಇದು ಶಾಸ್ತ್ರ ತಿಳಿಸ್ತಕ್ಕಂಥ ಅಥವಾ ಬೋಧನೆ ಮಾಡ್ತಕ್ಕಂಥ ಕರ್ಮದ ಸಿದ್ಧಾಂತ. ಆ ಮನಸ್ಸನ್ನು ಅದೇ ಕಾಲಕ್ಕೆ ಅವನು ಬೇರೆ ಕಡೆಗೆ ಒಯ್ದಿದ್ದ ಹೆಂಗೆ, ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ, ಮನವನಿತ್ತರೆ ತನ್ನ ನೀವನು ಅಂತ ತಿಳಿಸ್ದಂಗೆ ಇವನು ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಆ ಅಪರಾಧಕ್ಕೆ ಅಥವಾ ಪಾಪಕ್ಕೆ ಶಿಕ್ಷೆ ಕೊಡಬೇಕಾಗಿದೆ, ಈ ಜನ್ಮದಲ್ಲೋ ಅದೇ ಜನ್ಮದಲ್ಲೋ ಕೊಡ್ತಾನೆ. ಇದು ಭಗವಂತನ ಒಂದು ವ್ಯವಸ್ಥೆ. ಅಂಗವೈಕಲ್ಯತೆ ಬಗ್ಗೆ ಹೇಳಿದ್ವಿ, ಕುರುಡುತನ, ಕಿವುಡುತನ, ಮೂಕುತನ, ಹೀಗೆ ಸಾವಿರಾರು ಜನರಲ್ಲಿ ಇವರಿಗೆ ಯಾಕೆ ಈ ನ್ಯೂನತೆ ಅಥವಾ ಡಿಫೆಕ್ಟ್? ಎಲ್ಲರನ್ನು ಸೃಷ್ಟಿ ಮಾಡಿದವನು ಒಬ್ಬನೇ ಭಗವಂತ ಅಂದರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ. ಅವರವರ ಕರ್ಮದ ಫಲವನ್ನು ಅವರವರೇ ಉಣಬೇಕು. ಇದು ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ, ನಾಟ್ ಟ್ರಾನ್ಸ್ಫರಬಲ್. ಉಳಿದವರಿಗೆ ಬಾರದೇ ಇರತಕ್ಕಂಥ ಡಿಫೆಕ್ಟು ಇವರಿಗೆ ಯಾಕೆ ಅಂದರೆ ಇದನ್ನು ತಿಳಿಸೋದಕ್ಕೆ ವಿಜ್ಞಾನದಿಂದ ಸಾಧ್ಯ ಇಲ್ಲ, ಅದು ಕೈ ಚೆಲ್ಲಿ ಬಿಡುತ್ತೆ. ಆದರೆ ಶಾಸ್ತ್ರ ಪ್ರಪಂಚ ಎಲ್ಲದಕ್ಕೂ ಉತ್ತರ ಕೊಟ್ಟೇ ಕೊಡುತ್ತೆ. ತಿಳಿದುಕೊಳ್ಳುವಂತಹ ಸಹನೆ ಇರಬೇಕು ನಮಗೆ, ತಿಳಿಸುವಂತಹ ಸ್ವರೂಪೋದ್ಧಾರಕರ ಗುರುಗಳು ಸಿಗಬೇಕಷ್ಟೆ. ಅದನ್ನೇ ಶಾಸ್ತ್ರ ಹೇಳಿದ್ದು ದುಃಖ ಸರ್ವೇ ಇದು ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಶ ಪ್ರವರ್ತತೆ ಅಂತ. ಆ ದುಃಖಗಳಿಗೆ ಕಾರಣ ಏನು ಅನ್ನೋದನ್ನು ವೇದಗಳು, ಸ್ಮೃತಿಗಳು, ಪುರಾಣಗಳು ಇದು ತಿಳಿಸ್ತಾ ಇದೆ. ಒಟ್ಟಿನಲ್ಲಿ ಶಾಸ್ತ್ರ ಪ್ರಪಂಚ ಎಲ್ಲವನ್ನು ಸ್ವಚ್ಛ ಕನ್ನಡಿ ಅಂತ ನಮಗೆ ತೋರಿಸತ್ತೆ. ಕಾರಣಗಳನ್ನು ಕೊಡದೇ ಭಗವಂತ ಸುಖ ದುಃಖಗಳನ್ನು ಕೊಡ್ತಾನೆ ಅಂತ ಶಾಸ್ತ್ರ ಹೇಳಿಲ್ಲ. ಶಾಸ್ತ್ರ ಭಗವಂತ ಹೇಳ್ತಾ ಇದೆ, ಭಗವಂತ ಕಾರಣ ಇಲ್ಲದೆ ಯಾರಿಗೂ ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡೋದಿಲ್ಲ. ಉದಾಹರಣೆಗೆ ಅನ್ನವನ್ನು ಕೊಟ್ಟು, ತಿನ್ನುವ ಜ್ಞಾನ ಕೊಟ್ಟು ತಿಂದ ಮೇಲೆ ತೃಪ್ತಿಯನ್ನು ನೀಡ್ತಾನೆ. ಪೂರ್ವದಲ್ಲಿ ಜನ್ಮಾಂತರದಲ್ಲಿ ಅನ್ನದಾನ ಮಾಡಿದರೆ ಈ ಜನ್ಮದಲ್ಲಿ ಅನ್ನ ಸಿಗತ್ತೆ, ಇಲ್ಲದೇ ಇದ್ದರೆ ಸಿಗಲ್ಲ. ಇದು ಭಗವಂತನ ನಿಯಮ. ಶಾಸ್ತ್ರ ಹೇಳುತ್ತೆ ನಾದತ್ತಂ ಉಪಭುಜ್ಯತೆ ಅಂತ. ನಾವು ಕೊಡದೇ ಇದ್ದದ್ದು ನಮಗೆ ಎಂದಿಗೂ ಸಿಗೋದಿಲ್ಲ. ಅನುಶಾಸನ ಪರ್ವ ಮಹಾಭಾರತದಲ್ಲಿ ಪಾರ್ವತಿ ದೇವಿ ರುದ್ರದೇವರನ್ನು ಕುರಿತು ಪ್ರಶ್ನೆ ಮಾಡ್ತಾಳೆ. ಲೋಕದಲ್ಲಿ ಕೆಲವರು ಪ್ರಾಯದಲ್ಲಿ ಭಾರೀ ದಾರಿದ್ರ್ಯದಿಂದ ಇರ್ತಾರೆ, ಮುಪ್ಪಿನ ಅವಸ್ಥೆ ಬಂದು ಹೋಗಿದೆ ಅವಾಗ ಭಾರೀ ಶ್ರೀಮಂತಿಕೆ ಬರುತ್ತೆ, ಈ ರೀತಿ ಯಾಕೆ? ಇನ್ನು ಕೆಲವರು ಭಾರೀ ವಿದ್ಯೆ ಇರುತ್ತೆ, ಪಾಂಡಿತ್ಯ ಇರುತ್ತೆ, ಆದರೆ ಅಷ್ಟೇ ಬಡತನ ಇರುತ್ತೆ. ಭಾರೀ ಬಡತನ ಇರುತ್ತೆ ಆದರೆ ಭಾರೀ ವಿದ್ಯೆ ಇರುತ್ತೆ, ಈ ವೈಚಿತ್ರ್ಯ ಯಾಕೆ ಜಗತ್ತಿನಲ್ಲಿ ಜೀವರಾಶಿಗಳಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ರುದ್ರದೇವರು ಉತ್ತರ ಕೊಡ್ತಾರೆ, ನಾವು ಜನ್ಮಾಂತರಗಳಲ್ಲಿ ಏನನ್ನು ಯಾವಾಗ ದಾನ ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಪ್ರಾಪ್ತಿಯಾಗತ್ತೆ. ಉದಾಹರಣೆಗೆ ಮೊದಲಿಗೆ ನಾವು ದಾನ ಮಾಡಿರೋದಿಲ್ಲ, ಅದರಿಂದ ಬಡತನ ದಾರಿದ್ರ್ಯವನ್ನು ಅನುಭವಿಸ್ಬೇಕು. ಮುಪ್ಪು ಅವಸ್ಥೆ ಬಂದಾಗ ನಾವು ದಾನ ಮಾಡ್ತೀವಿ, ಮುಂದಿನ ಜನ್ಮದಲ್ಲಿ ಮುದುಕರಾದ ಮೇಲೆ ನಮಗೆ ಶ್ರೀಮಂತಿಗೆ ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ ಅನುಭವಿಸೋದಕ್ಕೂ ನಮಗೆ ಶಕ್ತಿ ಇರಲ್ಲ, ಶಕ್ತಿ ಎಲ್ಲ ಕುಂದು ಹೋಗಿರುತ್ತೆ, ಆವಾಗ ನಮಗೆ ಸಂಪತ್ತು ಅನ್ನೋದು ಬರುತ್ತೆ. ಆದ್ದರಿಂದ ಭಾಗವತ ತಿಳಿಸುತ್ತೆ, ಪ್ರಹ್ಲಾದರಾಜರಲ್ಲಿ ತಿಳಿಸ್ತಾರೆ, ಕೌಮಾರಿ ಆಚರೇತ್ ಪ್ರಾಜ್ಞ, ಬಾಲ್ಯದಲ್ಲಿಯೇ ಧರ್ಮ ಕರ್ಮಗಳ ಅನುಷ್ಠಾನ ಮಾಡಿದರೆ ಜನ್ಮಾಂತರಗಳಲ್ಲಿ ಸುಖ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ. ಮಹಾಭಾರತ ಇದಕ್ಕೆ ಸಂವಾದಿಯಾಗಿ ಶ್ವೇತ ಮಹಾರಾಜನ ಕಥೆಯನ್ನು ತಿಳಿಸುತ್ತೆ. ಶ್ವೇತ ಮಹಾರಾಜ ಭಾರೀ ಮಹತ್ವದ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದ. ಬೆಳ್ಳಿ ಬಂಗಾರ ಬೇಕಾದಷ್ಟು ಯಥೇಚ್ಛವಾಗಿ ದಾನವನ್ನು ಕೊಡ್ತಿದ್ದ. ಆದರೆ ಜನ್ಮಾಂತರದಲ್ಲಿ ಅನ್ನದಾನವನ್ನೇ ಮಾಡ್ತಿರಲಿಲ್ಲ. ಅದರ ಪರಿಣಾಮವಾಗಿ ಅವನಿಗೆ ಭಾರೀ ಶ್ರೀಮಂತಿಕೆ ಇತ್ತು. ಯಜ್ಞಯಾಗಾದಿಗಳ ಫಲವಾಗಿರ್ತಕ್ಕಂಥ ಸ್ವರ್ಗವೂ ಪ್ರಾಪ್ತಿಯಾಗಿತ್ತು. ಜನ್ಮಾಂತರದಲ್ಲಿ ಅನ್ನದಾನ ಮಾಡಿಲ್ಲದೇ ಇದ್ದಿದ್ದರಿಂದ ಹಸಿವಿನ ಬಾಧೆ ಅನ್ನೋದು ಸದಾ ಅವನಿಗೆ ಪೀಡಿಸ್ತಾ ಇತ್ತು. ಹೀಗೆ ಇರಬೇಕಾದ್ರೆ ಒಂದ್ಸಲ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಮಾಡಿ ಪ್ರಶ್ನೆಯನ್ನು ಕೇಳ್ತಾರೆ, ನನ್ನ ಈ ಹಸಿವಿನ ಬಾಧೆಗೆ ಕಾರಣ ಏನು ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಜನ್ಮಾಂತರದಲ್ಲಿ ದನಕನಕಾದಿಗಳನ್ನೆಲ್ಲ ದಾನ ಮಾಡಿದ್ಯಾ, ಅದಕ್ಕೆ ನಿಮಗೆ ಶ್ರೀಮಂತಿಕೆ ಇದೆ, ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದ್ಯಾ, ಅದಕ್ಕೆ ಸ್ವರ್ಗಾದಿ ಲೋಕಗಳಲ್ಲಿ ವಾಸ ಅದೂ ಇದೆ. ಆದರೆ ಜನ್ಮಾಂತರದಲ್ಲಿ ಅನ್ನದಾನ ಮಾಡಿಲ್ಲ, ಅನ್ನ ಒಂದರಿಂದಲೇ ಜೀವನನ್ನು ತೃಪ್ತಿಪಡಿಸೋದು ಸಾಧ್ಯ, ಮತ್ತಾವುದರಿಂದಲೂ ಕೂಡ ಜೀವನನ್ನು ತೃಪ್ತಿಪಡಿಸೋದಕ್ಕೆ ಅಸಾಧ್ಯ. ನೀ ಅನ್ನದಾನ ಮಾಡಿಲ್ಲ, ಆದ್ದರಿಂದ ನಿನಗೆ ಈ ಹಸಿವಿನ ಬಾಧೆಯಿಂದ ಬಿಡುಗಡೆ ಇಲ್ಲ. ಆಗ ಶ್ವೇತರಾಜ ಚತುರ್ಮುಖ ಬ್ರಹ್ಮದೇವರನ್ನ ಕುರಿತು, ಹಂಗಾರೆ ಪರಿಹಾರ ಏನಿದಕ್ಕೆ ಅಂತ ಕೇಳಿದಾಗ, ಶ್ವೇತರಾಜನಿಗೆ ಹಸಿವಿನ ಬಾಧೆ ಎಷ್ಟಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಭೂಲೋಕದಲ್ಲಿ ತಾನು ಹಿಂದಿನ ಜನ್ಮಗಳಲ್ಲಿ ವಾಸ ಮಾಡ್ತಿದ್ದವಂಥ ಸ್ಥಳದಲ್ಲಿ ಅಲ್ಲೇ ಒಂದು ಸರೋವರದಲ್ಲಿ ತೀರ್ತಿರ್ತಕ್ಕಂಥ ತನ್ನದೇ ಹೆಣದ ಮಾಂಸವನ್ನು ಪ್ರತಿನಿತ್ಯ ಭೂಲೋಕಕ್ಕೆ ಬಂದು ತಿಂದು ಮತ್ತೆ ಸ್ವರ್ಗಲೋಕಕ್ಕೆ ಪುನಃ ಹೋಗ್ತಿದ್ದ. ಆಗ ಬ್ರಹ್ಮದೇವರು ಹೇಳ್ತಾರೆ, ನಿನ್ನ ಪರಿಹಾರ ಏನು ಅಂದರೆ, ನಾವೊಂದು ಪುಷ್ಪದ ಮಾಲೆಯನ್ನು ಕೊಡ್ತೀನಿ ಅಂತ ರಾಜನಿಗೆ, ಶ್ವೇತರಾಜನಿಗೆ ಚತುರ್ಮುಖ ಬ್ರಹ್ಮದೇವರೊಂದು ಪುಷ್ಪದ ಮಾಲೆಯನ್ನು ಕೊಡ್ತಾರೆ. ಈ ಮಾಲೆಯನ್ನು ಅಗಸ್ತ್ಯರ ಮೂಲಕ ಶ್ರೀರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡು, ನಿನ್ನ ಹಸಿವಿನ ಬಾಧೆ ಪರಿಹಾರ ಆಗತ್ತೆ ಅಂತ ತಿಳಿಸಿದರು. ರಾಜ ಅದೇ ರೀತಿಯಾಗಿ ಮಾಡಿದ, ಆಮೇಲೆ ಪೀಡಾ ನಿವೃತ್ತಿ ಆಯಿತು ಅಂತ. ಇಲ್ಲಿ ನಮಗೊಂದು ಸಂಶಯ ಬರ್ತಾ ಇದೆ. ಅವನೇ ಅಂದರೆ ರಾಜನೇ ನೇರವಾಗಿ ಆ ಪುಷ್ಪ ಮಾಲೆಯನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡಬಹುದಾಗಿತ್ತು, ಅಗಸ್ತ್ಯರ ಮೂಲಕ ಸಮರ್ಪಣೆ ಮಾಡುವಂತೆ ಬ್ರಹ್ಮದೇವರು ಯಾಕೆ ಆದೇಶ ಮಾಡಿದರು ಅಂತ ಒಂದು ಸಂಶಯ. ಮಹಾಭಾರತ ತಾತ್ಪರ್ಯ ನಡೆಯದಲ್ಲಿ ಶ್ರೀಮದ್ ಆಚಾರ್ಯರಿಗೆ ಉತ್ತರವನ್ನು ತಿಳಿಸ್ತಾರೆ. ಅಶ್ವೇತ ಮಹಾರಾಜ ಕೇವಲ ಹಸಿವಿನ ಬಾಧೆಗಾಗಿ ಅಥವಾ ಅದರ ನಿವೃತ್ತಿಯಾಗಿ ಮಾತ್ರ ಪ್ರಾರ್ಥನೆಯನ್ನು ಮಾಡಿ ಶ್ರೀರಾಮಚಂದ್ರನಿಗೆ ಮಾಲೆಯನ್ನು ಸಮರ್ಪಣೆ ಮಾಡ್ತಿದ್ದ. ಆದರೆ ಗುರುಗಳ ಮೂಲಕ ಸಮರ್ಪಣೆ ಮಾಡಿಸ್ಬೇಕಾಗಿತ್ತು. ತಸ್ಮಿನ್ ಅಪೋ ಮಾತರಿಶ್ವಾ ದದಾತಿ ಅಂತ. ಅಗಸ್ತ್ಯರು ಜ್ಞಾನಿಗಳು, ಗುರುಸ್ಥಾನೀಯರು. ಗುರುಗಳು ಜ್ಞಾನ ಭಕ್ತಿ ವಿಷಯ ವೈರಾಗ್ಯಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದ್ದರಿಂದ ಎಲ್ಲ ಕರ್ಮಗಳನ್ನು ಕೂಡ ಗುರುವಿನ ಮೂಲಕವೇ ಸಮರ್ಪಣೆ ಮಾಡಬೇಕು ಅಂತ, ಲೋಕಕ್ಕೆ ಶಿಕ್ಷಣ ಆಗಬೇಕು. ಇವನಿಗೆ ಹಸಿವೆ ಬಾಧೆಯ ನಿವೃತ್ತಿಯ ಜೊತೆಗೆ ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ವಿಷಯ ವೈರಾಗ್ಯ ಇದೆಲ್ಲವೂ ಕೂಡ ಅನುಗ್ರಹಿಸಬೇಕಾಗಿತ್ತು. ಆದ್ದರಿಂದ ಬ್ರಹ್ಮದೇವರು ಅಗಸ್ತ್ಯರ ಮೂಲಕ ಶ್ರೀರಾಮಚಂದ್ರನಿಗೆ ಆ ಪುಷ್ಪದ ಮಾಲೆಯನ್ನು ಅರ್ಪಣೆ ಮಾಡುವಂತೆ ಸೂಚಿಸಿದರು. ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್ ಅಂತ. ಹೀಗೆ ಕರ್ಮಗಳನ್ನು ಗುರುಮುಖದಿಂದಲೇ ನಾವು ಅರ್ಪಣೆ ಮಾಡಬೇಕು. ಪರಮಾತ್ಮ ಗುರುಗಳ ಮೂಲಕವಾಗಿ ನಮಗೆ ಮೋಕ್ಷವನ್ನು ಕೊಡಿಸ್ತಾನೆ. ಆದ್ದರಿಂದ ಎಲ್ಲವೂ ಕೂಡ ಗುರುಗಳ ಮೂಲಕವೇ ನಡೆಯಬೇಕು ಅಂತ. ಹಿಂದಿನ ಜನ್ಮದ ಯಾವ ಕರ್ಮ ಯಾವ ಅಪರಾಧಗಳಿಗೆ ಈ ಜನ್ಮದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಅಂಗವೈಕಲ್ಯ ಇತ್ಯಾದಿ ಎಲ್ಲ ಬರುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಜನ್ಮಾಂತರ ಕೃತಂ ಪಾಪಂ ಅಂತ, ಜನ್ಮಾಂತರದಲ್ಲಿ ಪಾಪ ಮಾಡಿದ್ರಿಂದನೇ ಈ ರೀತಿಯಾಗಿ ಆಗತ್ತೆ. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ರೋಗಗಳಿಗೂ ಅಥವಾ ನ್ಯೂನತೆಗಳಿಗೂ ಕೂಡ ಶಾಸ್ತ್ರ ಹೇಳುವ ಒಂದೇ ಕಾರಣ, ಪ್ರಬಲ ಕಾರಣ, ನಮ್ಮ ಪಾಪಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಆಗೋದು ಅಂತ. ಜ್ಯೋತಿಷ್ಕರಲ್ಲಿ ಹೋಗಿ ವಿಚಾರಿಸಿದಾಗ ಅವರು ನಾನಾ ರೀತಿಯಾಗಿರ್ತಕ್ಕಂಥ ಪರಿಹಾರದ ಮಾರ್ಗವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಪಿತೃದೋಷ ಅಂತಲೂ ಕೆಲವೊಮ್ಮೆ ಹೇಳ್ತಾರೆ. ತಂದೆ ತಾಯಿಗಳು ಬದುಕಿದ್ದಾಗ ಸೇವೆ ಮಾಡಿರೋದಿಲ್ಲ, ಮೃತರಾದ ನಂತರದಲ್ಲಿ ಕಾಲಕಾಲಗಳಲ್ಲಿ ಶ್ರಾದ್ದಾದಿಗಳನ್ನು ಸರಿಯಾಗಿ ಮಾಡಿರೋದಿಲ್ಲ, ಪಿತೃತರ್ಪಣಾದಿಗಳನ್ನು ಕೊಟ್ಟಿರೋದಿಲ್ಲ, ಕರ್ತವ್ಯ ಭ್ರಷ್ಟನಾಗಿದ್ದಾನೆ, ಆದ್ದರಿಂದ ನಾನಾ ರೀತಿಯಾಗಿರ್ತಕ್ಕಂಥ ದುಃಖಗಳ ಪ್ರಾಪ್ತಿ. ಆದ್ದರಿಂದ ವಿಜ್ಞಾನದ ಕಾರಣ ನ್ಯೂನತೆ ಅನ್ನೋದು ಸರಿ, ನ್ಯೂನತೆ ಬರೋದಕ್ಕೆ ಕಾರಣ ಶಾಸ್ತ್ರ ತಿಳಿಸುವಂತೆ ಕರ್ಮಗಳೇ ಕಾರಣ. ಶಾಸ್ತ್ರ ಕರ್ಮ ಕಾರಣ ಅನ್ನೋದು ಇಲ್ಲದೇ ಇದ್ದಿದ್ದರೆ, ಶಾಸ್ತ್ರ ತಿಳಿಸುವಂತೆ ಕರ್ಮನೇ ಕಾರಣ ಅನ್ನೋದು ಆಗಿಲ್ಲದೇ ಇದ್ದಿದ್ದರೆ, ಗುರು ಹಿರಿಯರ ಅಥವಾ ಪರಮಾತ್ಮನ ಸೇವೆ ಮಾಡಿದಾಗ ದುಃಖಗಳ ಪರಿಹಾರ ಆಗ್ತಾ ಇರಲಿಲ್ಲ. ಆದ್ದರಿಂದ ಶಾಸ್ತ್ರದ ಪರಿಜ್ಞಾನವನ್ನು ಮಾಡಿಕೊಂಡು ಪರಿಹಾರಕ್ಕಾಗಿ ಸತ್ಕರ್ಮಗಳನ್ನು ನಿಷ್ಕಾಮ ಕರ್ಮಗಳನ್ನು ಆಚರಿಸಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದೊಂದೇ ಸಾಧಕನಿಗೆ ಇರ್ತಕ್ಕಂಥ ಏಕೈಕ ದಾರಿ. ಎಲ್ಲರ ಅಪೇಕ್ಷೆ ಏನು? ಸುಖಮೇವ ಮೇಸ್ಯ ದುಃಖ ಮನಾಗಪಿ ಮಾಭೂತ್. ಎಲ್ರಿಗೂ ಸುಖವೇ ಇರಬೇಕು, ದುಃಖ ಅನ್ನೋದು ಎಂದಿಗೂ ಇರಬಾರ್ದು ಅಂತ. ಆ ದುಃಖ ಸಂಸ್ಪರ್ಶವೂ ಇಲ್ಲದೇ ಇರತಕ್ಕಂಥ ಸುಖ ಇರೋದೆಲ್ಲಿ? ಮೋಕ್ಷದಲ್ಲಿ ಮಾತ್ರ. ಸ್ವರ್ಗಾದಿ ಲೋಕಗಳಲ್ಲಿ ಸುಖ ಇದ್ದರೂ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ. ಆದ್ದರಿಂದ ಶಾಶ್ವತ ಸುಖ, ಪುನರಾವೃತ್ತಿ ರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದಲಿಕ್ಕೆ ಮನುಷ್ಯ ಜನ್ಮದ ಸಾರ್ಥಕತೆ ಅದು. ಅದಕ್ಕೆ ಜೀವ ಪ್ರಯತ್ನ ಮಾಡಬೇಕು. ಉದಾಹರಣೆ, ವಿದ್ಯಾರ್ಥಿ ಜೀವನದ ಗುರಿಯನ್ನು ಯಶಸ್ಸನ್ನು ಸಾಧಿಸಿ ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು. ಅದನ್ನು ಬಿಟ್ಟರು ಸಿಲೆಬಸ್ಸಲ್ಲಿ ಏನಿದೆಯೋ ಆ ವಿಚಾರವಾಗಿ ಹೆಚ್ಚಿನ ಅಧ್ಯಯನಾದಿಗಳನ್ನು ಮಾಡದೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು, ಡ್ರಾಯಿಂಗು, ಸಾಧನೆ ಇದೆಲ್ಲ ಮಾಡಿಬಿಟ್ಟು ಅದರೊಳಗೆ ಅಂಕಗಳು ಗಳಿಸಿಲ್ಲ, ಇದರೊಳಗೆಲ್ಲ ಇದೆ ಅಂತ ಅದ್ರ ಉಪಯೋಗ ಆಗತ್ತಾ? ಇಲ್ಲ. ಹಾಗೆ ಮನುಷ್ಯ ಜನ್ಮದ ಸಾರ್ಥಕತೆ ಆಗೋದು ಮೋಕ್ಷ ಪಡೆಯೋದಕ್ಕೆ ಪ್ರಯತ್ನ ಮಾಡಿ ಮೋಕ್ಷವನ್ನು ಪಡೆಯೋದರಲ್ಲಿ. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಇದು ಎಲ್ಲ ಜೀವಿಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು. ಆದರೆ ಜ್ಞಾನ ಅನುಸಂಧಾನ ಸಹಿತ ಕರ್ಮಾಚರಣೆ ಅನ್ನೋದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ದುರ್ಲಭವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮದಲ್ಲಿ ಸ್ವೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೊಗಿ ಯಾಚಿಸದೆ ಕೇಚರ ವಾಹ ಚರಾಚರ ಬಂಧಕ ಮೋಚಕನಹುದೆಂದು ಯೋಚಿಸು ತಿಪ್ಪುವುದೇ ಫಲವಿದು ಬಾಳ್ದುದಕ್ಕೆ ಅಂತ. ಆದ್ದರಿಂದ ವರ್ಣ ಆಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನೇ ಆಚರಿಸಿ ಮೋಕ್ಷಕ್ಕಾಗಿ ಜೀವ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತ ಗೀತೆಯ ಸಂದೇಶವನ್ನು ಒಂದೇ ವಾಕ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಆದ್ದರಿಂದ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳ ಆಚರಣೆಯಿಂದಲೇ ಮೋಕ್ಷ. ತದ್ವಿರುದ್ಧ ಅದನ್ನು ಬಿಟ್ಟು ಬೇರೆ ಎಂಥದೇ ದಾನ ಯಜ್ಞ ತಪಸ್ಸು ಮೊದಲಾಗಿರ್ತಕ್ಕಂಥ ಉತ್ಕೃಷ್ಟ ಕರ್ಮಗಳನ್ನು ಆಚರಣೆ ಮಾಡಿದರೂ ಕೂಡ ಅದು ಅಧರ್ಮ ಅಂತ ಶಾಸ್ತ್ರದ ಪರಿಗಣನೆ. ಆದ್ದರಿಂದ ಕರ್ಮಾಚರಣೆ ಅನ್ನೋದು ಮಾಡಲೇಬೇಕು. ಶಾಸ್ತ್ರ ತಿಳಿಸ್ತಾ ಇದೆ ಜ್ಞಾನದಿಂದ ಮೋಕ್ಷ, ಜ್ಞಾನೇನ ಮೃತಿ ಭವತಿ ಅಂತ ಅಂದಮೇಲೆ ಕರ್ಮ ಯಾಕೆ ಬೇಕು ಅಂತ ಪ್ರಶ್ನೆ. ಈ ಮೋಕ್ಷದ ಪ್ರಯಾಣದಲ್ಲಿ ಮೊದಲನೇ ಹೆಜ್ಜೆನೇ ಕರ್ಮಾಚರಣೆ. ಎಂತಹ ಕರ್ಮಗಳು ಅಂದರೆ ವರ್ಣ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆ. ಉದಾಹರಣೆಗೆ ಬ್ರಾಹ್ಮಣನಿಗೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪರಿಗ್ರಹ ಅಂತ ಆರು ಕರ್ಮಗಳನ್ನು ಶಾಸ್ತ್ರ ವಿಧಿಸಿದೆ. ಹಾಗೆ ಅವರವರಿಗೆ ಏನೇನು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆಯೋ ಅದೇ ಕರ್ಮಗಳನ್ನು ಆಚರಣೆ ಮಾಡಿ ಅದನ್ನು ನಿಷ್ಕಾಮವಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿರ್ಥಮ್ಮನ್ನು ಅನುಸಂಧಾನದಿಂದ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಮೋಕ್ಷವನ್ನು ಕೊಡೋರು ಯಾರು ಅಂತಾದರೆ ಮೋಕ್ಷಮಿಚ್ಛೆ ಜನಾರ್ದನ, ಮೋಕ್ಷವನ್ನು ಕೊಡತಕ್ಕಂಥವನು ಭಗವಂತನೇ. ವಾಯುದೇವರು ಮೋಕ್ಷಕ್ಕೆ ಶಿಫಾರಸನ್ನು ಮಾಡೋರು. ವಿಷ್ಣು ಹಿದಾತ ಮೋಕ್ಷಶ್ಯ ವಾಯುಶ್ಚ ತದನುಜ್ಞೇಯ. ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮೋಕ್ಷವನ್ನು ಕೊಡ್ತಾರೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರತ್ವೇನ ಮೋಕ್ಷವನ್ನು ಕೊಡ್ತಾನೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನ ಉದ್ಧಾರ ಐತಿ ವಿಜ್ಞಾಪನ ಕರ್ತೃಣಾಮ್ ಅಂತ ರಾಯರು ತಿಳಿಸುವಂತೆ ಪಾತ್ರ ಸಂಕಲ್ಪ ಗದ್ಯದಲ್ಲಿ. ಮೋಕ್ಷ ಬೇಕು ಅಂತಾದರೆ ವಾಯುದೇವರು ನಮಗೆ ಶಿಫಾರಸು ಮಾಡ್ತಾರೆ ಪರಮಾತ್ಮನ ಹತ್ರ ಮೋಕ್ಷಕ್ಕಾಗಿ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರತ್ವೇನ ಮೋಕ್ಷ ಕೊಡೋನು ಪರಮಾತ್ಮನೇ. ಆರೋಗ್ಯಕ್ಕಾದರೆ ಸೂರ್ಯನನ್ನು ಉಪಾಸನೆ ಮಾಡಬೇಕು. ಆರೋಗ್ಯಂ ಭಾಸ್ಕರ ಆದಿಚ್ಛೇತ್. ಧನಮಿಚ್ಛೇತ್ ಸುಶಾಸನಾತ್. ಧನ ಸಂಪತ್ತಿಗಾಗಿ ಸಮೃದ್ಧಿಗಾಗಿ ಅಗ್ನಿಯನ್ನು ಉಪಾಸನೆ ಮಾಡೋದು. ಜ್ಞಾನಂ ಮಹೇಶ್ವರ ಆದಿಚ್ಛೇತ್. ಮೋಕ್ಷೋಪಯೋಗಿ ಜ್ಞಾನಕ್ಕಾಗಿ ರುದ್ರದೇವರ ಉಪಾಸನೆ. ಮೋಕ್ಷಮಿಚ್ಛೇತ್ ಜನಾರ್ದನಾತ್. ಮೋಕ್ಷಕ್ಕಾಗಿ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಬೇಕು. ಭಗವಂತನ ಅನುಗ್ರಹದಿಂದಲೇ ಮೋಕ್ಷ ಪ್ರಾಪ್ತಿ. ವಿಹಿತ ಕರ್ಮಗಳ ಆಚರಣೆಯನ್ನು ಮಾಡಿದ್ದೀನಿ, ನಿಷಿದ್ಧ ಕರ್ಮಗಳನ್ನು ಮಾಡಿಯೇ ಇಲ್ಲ, ಆದ್ದರಿಂದ ಮೋಕ್ಷ ಕೊಡು ಅಂಥೇಳಿ ಡಿಮ್ಯಾಂಡ್ ಮಾಡಿ ಪಡ್ಕೊಳೋಕ್ಕಾಗಲ್ಲ. ಉದಾಹರಣೆಗೆ ಒಬ್ಬ ಯಜಮಾನನ ಹತ್ರ ಕೂಲಿ ಕೆಲಸಕ್ಕೆ ಇಷ್ಟು, ಕೆಲಸಕ್ಕೆ ಇಷ್ಟು ಸಂಬಳ ಅಂತ ಮಾತಾಡಿ ಕೆಲಸಕ್ಕೆ ಒಪ್ಕೊಂಡಿರ್ತೀವಲ್ಲ, ಹಾಗೆ ಕೆಲಸ ಮುಗಿದ ನಂತರದಲ್ಲಿ ನಾವು ಮೊದಲಿಗೆ ಮಾತಾಡಿದ್ವೋ ಅದಷ್ಟನ್ನು ನೀನು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿ ಪಡ್ಕೋತೀವಲ್ಲ, ಇಲ್ಲಿ ಹಾಗೆ ಪಡ್ಕೊಳ್ಳೋದು ಸರ್ವತಾ ಸಾಧ್ಯ ಇಲ್ಲ. ಯಮೈ ವೇಷಗುಣತೆ ತೇನ ಲಭ್ಯ. ಪರಮಾತ್ಮ ಯಾರ ಮೇಲೆ ಅನುಗ್ರಹವನ್ನು ಮಾಡ್ತಾನೋ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ. ಆದ್ದರಿಂದ ಭಕ್ತಿಯಿಂದ ಪರಮಾತ್ಮನ ಒಲಿಸ್ಕೊಳ್ಳೋದು ಒಂದೇ ನಮಗೆ ದಾರಿ. ಭಗವಂತನ ಪ್ರಸಾದ ಅಥವಾ ಅನುಗ್ರಹ ಅನ್ನೋದು ಆಗಲೇಬೇಕು. ಅನುಗ್ರಹ ಆಗಬೇಕು ಅಂತಾದರೆ ಅವನಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ನಿರಪೇಕ್ಷವಾದ ಭಕ್ತಿಯನ್ನು ಮಾಡಬೇಕು. ಈ ಭಕ್ತಿ ಅನ್ನೋದು ಸುಮ್ಮನೆ ಬರೋದಿಲ್ಲ. ಗುಣಗಳ ಜ್ಞಾನದಿಂದ ಭಕ್ತಿ, ದೋಷಗಳ ಚಿಂತನೆಯಿಂದ ದ್ವೇಷ ಅಂತ. ಆದ್ದರಿಂದ ನಿರಂತರವಾಗಿ ಪರಮಾತ್ಮನ ಗುಣಗಳ ಚಿಂತನೆ ಅನ್ನೋದನ್ನು ಗುರುಗಳ ಮೂಲಕ ಶ್ರವಣ ಮನನಾದಿಗಳನ್ನು ಮಾಡಿ ತಿಳ್ಕೋಬೇಕು. ಆವಾಗ ಅಗ್ನಿ ಬೂದಿ ಮುಚ್ಚಿದ ಕೆಂಡದಂತೆ ಜೀವನ ಒಳಗೆ ಇರ್ತಕ್ಕಂಥ ಭಕ್ತಿಯನ್ನು ಗುರುಗಳು ಅಥವಾ ಜ್ಞಾನಿಗಳು ಅಭಿವ್ಯಕ್ತಿ ಮಾಡಿಕೊಡ್ತಾರೆ. ಹಂಗಾರೆ ಭಕ್ತಿ ಅಂದರೆ ಏನು ಅಂದರೆ, ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯತ. ಪರಮಾತ್ಮನ ಮಹಿಮೆಯ ಜ್ಞಾನ ಗುರುಗಳ ಮೂಲಕ ಆದಾಗ ಅವನಲ್ಲಿ ಭಕ್ತಿ ಅನ್ನೋದು ಮೂಡಲಿಕ್ಕೆ ಪ್ರಾರಂಭ ಆಗತ್ತೆ. ಸೂಕ್ತವಾಗಿದ್ದರೆ ಅಭಿವ್ಯಕ್ತಿ ಅಂತ. ಆ ಗುಣಗಳ ಜ್ಞಾನ ಆಗಬೇಕು ಅಂತಾದರೆ ಭಗವಂತನ ಅನಂತ ಅನಿಮಿತ್ತ ಉಪಕಾರಗಳ ಪರಿಚಯವನ್ನಾಗಬೇಕು. ಅದನ್ನು ಮಾಡಿಸೋರು ಯಾರು ಅಂದರೆ ಜ್ಞಾನಿಗಳು, ಗುರುಗಳು. ನಿರಂತರ ಭಗವತ್ ಕಥಾಶ್ರವಣ ಅನ್ನೋದಾಗಬೇಕು. ನಿರಂತರ ಶ್ರವಣದಿಂದ ಮನನ, ನಿರಂತರ ಮನನದಿಂದ ಧ್ಯಾನ. ಆಗ ಭಗವಂತನಲ್ಲಿ ಹಂತ ಹಂತವಾಗಿ ಭಕ್ತಿ, ಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತಿ ಪರಿಪಕ್ವ ಭಕ್ತಿ ಅಂತ ಈ ರೀತಿಯಾಗಿ ಭಕ್ತಿ ಮೂಡೋದಕ್ಕೆ ಸಾಧ್ಯ. ಜಗತ್ತಿನಲ್ಲಿ ನಮಗೆ ಒಂದು ವಸ್ತುವನ್ನು ಅಥವಾ ಒಂದು ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು ಎರಡೇ ಮಾರ್ಗಗಳು. ಒಂದು ನೋಡಿ ತಿಳ್ಕೋಬೇಕು ಅಥವಾ ಕೇಳಿ ತಿಳ್ಕೋಬೇಕು. ಭಗವಂತ ನಮ್ಮ ಹೃದ್ಗುಹಾವಾಸಿ, ನಮ್ಮ ಹೃದಯದಲ್ಲೇ ಇದ್ದಾನೆ. ಆದರೆ ಅವ್ಯಕ್ತನಾಗಿ ಇದ್ದಾನೆ. ಆದ್ದರಿಂದ ಅವನನ್ನು ಶ್ರವಣಾದಿಗಳ ಮೂಲಕ ಶಾಸ್ತ್ರ ಯೋನಿತ್ವ ಆ ರೀತಿಯಾಗೇ ತಿಳ್ಕೋಬೇಕು. ಅಂಥ ಸತ್ಯಾಸ್ತ್ರ ಶ್ರವಣವನ್ನು ಎಷ್ಟು ಕಾಲ ಮಾಡಬೇಕು ಅಂದರೆ, ಸತ್ಯಾಸ್ತ್ರಂ ಅಭ್ಯಸೆಯ ನಿತ್ಯಂ. ಭಾಗವತ ತಿಳಿಸಂಗೆ ಪಿಬತ ಭಾಗವತ ರಸಂ ಆಲಯಂ ಕಲ್ಪ ಪ್ರಳಯದವರೆಗೂ ಕೂಡ ಮಾಡಬೇಕು. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದರೆ, ಲಿಂಗ ಶರೀರ ಬಿಡುಗಡೆ ಆಗೋ ತನಕವೂ ಶ್ರವಣಾದಿಗಳನ್ನು ಮಾಡಬೇಕು ಅಂತ. ಉದಾಹರಣೆಗೆ ಭತ್ತ ಇದೆ, ಭತ್ತದಿಂದ ಅಕ್ಕಿ ತೆಗಿಬೇಕು ಅಂತಾದರೆ ಮೇಲಿನ ಸಿಪ್ಪೆಯನ್ನು ತೆಗೆದರೆ ಒಳಗಿರುವಂಥ ಅಕ್ಕಿ ಸಿಗತ್ತೆ. ಹಾಗೆ ಲಿಂಗ ಶರೀರ ನಮಗೆ ಸಿಪ್ಪೆಯಂತೆ ಆವರಕ ಆಗಿದೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ ಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲ್ಲಿ. ಕೇವಲ ಜಡ ಪ್ರಕೃತಿ ಇದಕ್ಕದಿ ದೇವತೆಯು ಆ ಲಕ್ಷ್ಮಿ ಎನಿಪಳು ಆ ವಿರ್ಜೆಯ ಸ್ನಾನ ಪರ್ಯಂತ ಹರಿದಿ ಹತ್ತಿಹುದು. ವಿರ್ಜಾ ಸ್ನಾನ ಆಗೋ ತನಕ ಈ ಲಿಂಗ ಶರೀರ ಅನ್ನೋದು ಬಿಡುಗಡೆ ಆಗಲ್ಲ. ಇದು ಸಾಧನೆಗೆ ಅವಶ್ಯಕ, ಮೋಕ್ಷಕ್ಕೆ ಪ್ರತಿಬಂಧಕ. ಆದ್ದರಿಂದ ನಿರಂತರವಾಗಿ ಪರಮಾತ್ಮನ ಕಥಾಶ್ರವಣವನ್ನು ಮಾಡಿ ಅವನಲ್ಲಿ ಹಂತ ಹಂತವಾಗಿ ಭಕ್ತಿಯಲ್ಲಿ ಔನ್ನತ್ಯವನ್ನು ಸಾಧಿಸಿದರೆ ಭಗವಂತ ಪರಮಾನುಗ್ರಹ ಮಾಡಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅಂತಹ ಪರಮಾತ್ಮನ ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನು ಕೂಡ ಮಾಡಬೇಕು. ಕೇವಲ ಅವತಾರ ರೂಪಗಳ ದರ್ಶನದಿಂದ ಮೋಕ್ಷ ಅನ್ನೋದು ಸಾಧ್ಯ ಇಲ್ಲ. ಬಿಂಬರೂಪೋಪಾಸನಂಚ ಕಾರ್ಯಂ ಸದಾ ಸದ್ಭಕ್ತಿಪೂರ್ವಕಂ ಅಂತ ಶ್ರೀಮದಾಚಾರ್ಯರು ತಂತ್ರ ಸಂಗ್ರಹದಲ್ಲಿ ತಿಳಿಸ್ತಾರೆ, ತಂತ್ರಸಾರ ಸಂಗ್ರಹ. ಆದ್ದರಿಂದ ಪರಮಾತ್ಮನ ವಿಚಾರವನ್ನು ನಿರಂತರ ಶ್ರವಣ ಮಾಡಿ ಮನನ ಮಾಡಿದರೆ ಮಾತ್ರ ಧ್ಯಾನ ಮಾಡೋದಕ್ಕೆ ಸಾಧ್ಯ. ಯಾಕೆಂದರೆ ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ, ತತ್ವ ನಿಶ್ಚಯ ಆದಾಗಲೇ ಧ್ಯಾನ ಆಗೋದು. ಅಷ್ಟಾಗಬೇಕು ಅಂತಾದರೆ ಶ್ರವಣ ಮನನಾದಿಗಳು ಅತ್ಯಂತ ಅವಶ್ಯಕ. ಇದೆಲ್ಲ ಆಗಬೇಕು ಅಂತಾದರೆ ಮೊದಲಿಗೆ ಅಂತರಂಗ ಶುದ್ಧಿ ಆಗಬೇಕು. ಈಗ ನಮಗೊಂದು ಪ್ರಶ್ನೆ ಬರ್ತಾ ಇದೆ, ಅಂತರಂಗ ಅಂದರೆ ಮನಸ್ಸು, ಅದು ಕೊಳೆ ಆಗಿದ್ದು ಹೆಂಗೆ ಅಂತ ಕೇಳಿದ್ರೆ, ಅಂತ ಶತ್ರುಗಳು ಬಾಹ್ಯ ಶತ್ರುಗಳು ಅಂತ ನಮ್ಗೆ ಎರಡು ರೀತಿಯಾಗಿರ್ತಕ್ಕಂಥ ಶತ್ರುಗಳು ಮನ್ಯು ಸೂಕ್ತ ವರ್ಣನೆ ಮಾಡ್ತಾ ಇದೆ. ಅಂತ ಶತ್ರುಗಳು ಅಂದರೆ ದಸ್ಯು, ಬಾಹ್ಯ ಶತ್ರುಗಳು ಅಂದರೆ ಆರ್ಯ ಅಂತ. ಈ ಅಂತ ಶತ್ರುಗಳು ನಮ್ಮ ಒಳಗೆ ಇರ್ತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ. ಆ ಎಲ್ಲ ರಾಗಾದಿ ದ್ವೇಷಗಳಿಂದ ನಮ್ಮ ಮನಸ್ಸು ಕಲ್ಮಶವಾಗಿದೆ. ಆ ಅಂತಃಕರಣ ಮೊದಲಿಗೆ ಶುದ್ಧಿಯಾಗಬೇಕು. ಹೇಗೆ ಶುದ್ಧಿ ಮಾಡೋದು? ಮನಸ್ಸನ್ನು ತೊಳೆಯೋದಾದರೂ ಹೇಗೆ? ಒಂದೊಂದು ಪದಾರ್ಥಕ್ಕೆ ಒಂದೊಂದು ರೀತಿಯಾಗಿ ಶುದ್ಧಿ ಅನ್ನೋದಿದೆ. ಉದಾಹರಣೆಗೆ ಯಾವುದೋ ಜಿಡ್ಡಿನ ಪಾತ್ರೆಯನ್ನು, ಪದಾರ್ಥವನ್ನು ಸ್ವಚ್ಛ ಮಾಡಬೇಕು ಅಂದರೆ ಸೋಪೋ, ಡಿಟರ್ಜೆಂಟೋ, ಮತ್ತೇನನ್ನೋ ಬಳಸ್ತೀವಿ. ಸೀಗೆ ಪುಡಿ, ಕಡಲೆ ಹಿಟ್ಟು ಇತ್ಯಾದಿ. ತಾಮ್ರ ಹಿತ್ತಾಳೆದನ್ನು ತೊಳಿಬೇಕು ಅಂತಾದರೆ ಹುಣಸೆ ಹಣ್ಣು, ನಿಂಬೆ ಹಣ್ಣು, ಮತ್ತೇನೋ ಬಳಸ್ತೀವಿ. ಇನ್ನು ಪದಾರ್ಥಗಳ ಶುದ್ಧಿ ಆಗಬೇಕು ಅಂದರೆ ಮಹಾಭಾರತ ಹೇಳುತ್ತೆ, ಕ್ರಯ ಶುದ್ಧಿ, ದುಡ್ಡು ಕೊಟ್ಟು ತರ್ತೀವಿ ಅದರಿಂದ ಅದು ಶುದ್ಧಿ ಆಗತ್ತೆ. ಅದೇ ರೀತಿಯಾಗಿ ಮನಸ್ಸು ಶುದ್ಧಿ ಆಗಬೇಕು ಅಂತಾದರೆ ನಿಷ್ಕಾಮ ಕರ್ಮಗಳು, ಸತ್ಕರ್ಮಗಳ ಆಚರಣೆಯಿಂದ ಮಾತ್ರ. ಕರ್ಮಣ ಅಂತೂ ಅಂತರಂಗ ಶುದ್ಧಿ ದ್ವಾರ ಜ್ಞಾನಾಂಗತ್ವಾತ್ ಉಪಪತ್ತೇಹೆ ಅಂತ ನ್ಯಾಯಸುಧ ಜಿಜ್ಞಾಸಾಧಿಕರಣದಲ್ಲಿ ತಿಳಿಸ್ತಾರೆ. ಹಾಗೆ ನಿಷ್ಕಾಮ ಕರ್ಮಗಳ ಆಚರಣೆ ಆಗಬೇಕು, ಅದು ಸತ್ಕರ್ಮಗಳಾಗಿರಬೇಕು, ಅಲ್ಲಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನೋ ಅನುಸಂಧಾನದಿಂದ ಮಾಡಿರಬೇಕು. ಆಗ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಅಂತರಂಗ ಶುದ್ಧಿಗೆ ಸಾಧನ ಆಗತ್ತೆ. ಹೀಗೆ ಮೊದಲಿಗೆ ಕರ್ಮಾಚರಣೆ, ಅದು ಸತ್ಕರ್ಮಗಳು ನಿಷ್ಕಾಮ ಕರ್ಮಗಳು ಈ ರೀತಿಯಾಗಿ, ಅದರಿಂದ ಅಂತರಂಗ ಶುದ್ಧಿ, ಅಂತರಂಗ ಶುದ್ಧಿ ಆದಮೇಲೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಬರುತ್ತೆ, ಭಗವಂತನ ಕಥಾಶ್ರವಣ ಮಾಡುವ ಮನಸ್ಸು, ನಿರಂತರ ಶ್ರವಣದಿಂದ ಮನನ, ನಿರಂತರ ಮನನದಿಂದ ಧ್ಯಾನ, ಆಮೇಲೆ ಅಪರೋಕ್ಷ ಜ್ಞಾನ, ಆಮೇಲೆ ಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತಿ ಪರಿಪಕ್ವ ಭಕ್ತಿ, ಅದಾದ ನಂತರದಲ್ಲಿ ಭಗವಂತನ ಅನುಗ್ರಹ, ಆಮೇಲೆ ಮೋಕ್ಷ. ಹೀಗೆ ಇವೆಲ್ಲ ಮೋಕ್ಷಕ್ಕೆ ನಾನಾ ಮೆಟ್ಟಿಲುಗಳು. ಈ ಮೋಕ್ಷ ಅನ್ನೋ ಪ್ರಯಾಣ ಸುದೀರ್ಘವಾದದ್ದು, ಅದರಲ್ಲಿ ಮೊದಲನೇ ಮೆಟ್ಟಿಲೆ ಕರ್ಮಾಚರಣೆ. ಅದರಿಂದನೇ ಕರ್ಮಣ ಜ್ಞಾನ ಮಾತನೋತಿ. ಕೆಲವರು ತಿಳ್ಕೊಂಡಂಗೆ ಜ್ಞಾನದಿಂದ ಮೋಕ್ಷ ಅಂತಂದರೆ ಕರ್ಮಾಚರಣೆ ಬೇಕಿಲ್ಲ ಅಂತಾಗಿದ್ದರೆ, ಮಹಡಿ ಹತ್ತಲಿಕ್ಕೆ ಮೆಟ್ಟಲುಗಳು ಸೋಪಾನಗಳಿಲ್ಲದೆ ಪ್ರಯತ್ನ ಮಾಡೋದು ಅಂತಾದರೆ ಹಾಸ್ಯಾಸ್ಪದ, ಅದು ದಡ್ಡತನದ ಪರಮ ಅವಧಿ ಅಂತ. ಆದ್ದರಿಂದ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದ ಜ್ಞಾನ, ಜ್ಞಾನೇನ ಅಮೃತಿ ಭವತಿ ಅಂದರೆ ಜ್ಞಾನದಿಂದ ಮೋಕ್ಷ ಅಂತ ಈ ರೀತಿಯಾಗಿ. ಆದ್ದರಿಂದ ನಿಷ್ಕಾಮ ಸತ್ಕರ್ಮಗಳ ಆಚರಣೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನ, ಮತ್ತು ಭಗವಂತನಲ್ಲಿ ಸಮರ್ಪಣೆ, ಆ ಮೂಲಕ ಅಪರೋಕ್ಷ ಜ್ಞಾನ, ಬಿಂಬರೂಪಿ ಪರಮಾತ್ಮನ ದರ್ಶನ, ಆಮೇಲೆ ಮೋಕ್ಷ ಅಂತ. ಇದು ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತ ಈ ರೀತಿಯಾಗಿ ತಿಳ್ಕೋಬೇಕು. ಈಗ ಇನ್ನೊಂದು ಸಂಶಯ ಅಥವಾ ಪ್ರಶ್ನೆ, ಶಾಸ್ತ್ರದಲ್ಲಿ ಕರ್ಮಣ ಬದ್ಧತೆ ಜಂತುಹು ಅಂತ ಒಂದು ಮಾತಿದೆ, ಕರ್ಮ ಮೋಕ್ಷಕ್ಕೆ ಬಂಧಕ ಅಂತ. ಇಲ್ಲಿ ಪ್ರಸ್ತುತ ಕರ್ಮ ವಿಮೋಚನ ಅಂದರೆ ಕರ್ಮದ ಬಿಡುಗಡೆ ಆಗದೇ ಇದ್ದರೆ ಮೋಕ್ಷಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋದೇ ವಿಚಾರ. ಆದ್ದರಿಂದ ಕರ್ಮಗಳನ್ನು ತ್ಯಾಗ ಮಾಡೋದ್ರಿಂದ ಮೋಕ್ಷಕ್ಕೆ ಪ್ರತಿಬಂಧಕಗಳೇ ಇಲ್ಲದೇ ಇದ್ದಂಗಾಗಿ ಮೋಕ್ಷ ಪ್ರಾಪ್ತಿ ಅನ್ನೋದು ಸುಲಭವಾಗಿ ಆಗತ್ತೆ. ಆದ್ದರಿಂದ ಕರ್ಮ ತ್ಯಾಗದಿಂದ ಮೋಕ್ಷ, ಇದು ಒಂದು ಪ್ರಶ್ನೆ. ಇನ್ನೊಂದು, ಕರ್ಮ ಸಂಸಾರಕ್ಕೆ ಕಾರಣ ಆಗಿದೆ, ಕರ್ಮ ತ್ಯಾಗ ಮಾಡಿದರೆ ಸಂಸಾರಕ್ಕೆ ಕಾರಣನೇ ಇಲ್ಲದೇ ಇದ್ದಂಗಾಗಿ ಜೀವ ಮುಕ್ತನಾಗ್ತಾನೆ. ಸಂಸಾರ ಅಂದರೆ ಇಲ್ಲಿಂಗ ದೇಹದ ಸಂಬಂಧ. ಆದ್ದರಿಂದ ಕರ್ಮತ್ಯಾಗವು ಮೋಕ್ಷಕ್ಕೆ ಸಾಧನ ಅಂತ ಇದೊಂದು. ಸಂಸಾರ ಅಂದರೆ ಲಿಂಗದೇಹದ ಸ್ಥೂಲ ದೇಹದ ಸಂಬಂಧ ಅಂತ ಹಿಂದೆ, ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾಮಾಡಿ ಮನೆಯೊಳಗಿಡುವ ತರನಂತೆ ಇಂದಿರಾದವ ತನ್ನ ಇಚ್ಛೆಯ ಲಿಂಗ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ. ಹಾಗೆ ಈ ಸಂಸಾರ ಅಂದರೆ ಈ ಲಿಂಗದೇಹ ಸ್ಥೂಲ ದೇಹದ ಸಂಬಂಧವನ್ನು ಪರಮಾತ್ಮ ಕಲ್ಪಿಸಿಕೊಟ್ಟು ನಮಗೆ ಕರ್ಮ ಮಾಡಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ತಾನಲ್ಲ, ಅದು ಸಂಸಾರ ಅಂಥೇಳಿ. ಆದ್ದರಿಂದ ಈ ಕರ್ಮ ಸಂಸಾರಕ್ಕೆ ಕಾರಣ ಆಗಿದೆ. ಕರ್ಮವನ್ನು ತ್ಯಾಗ ಮಾಡಿಬಿಟ್ರೆ ಸಂಸಾರ ಅಥವಾ ಈ ಲಿಂಗದೇಹ ಅಥವಾ ಸ್ಥೂಲ ದೇಹ ಇದೆಲ್ಲ ಮತ್ತೆ ಜನನ ಮರಣ ರೂಪವಾದ ಸಂಸಾರಕ್ಕೆ ಬರೋಕ್ಕೆ ಕಾರಣನೇ ಇಲ್ಲದೆ ಇದ್ದಂಗಾಗಿ ಜೀವ ಮುಕ್ತನಾಗ್ತಾನೆ. ಆದ್ದರಿಂದ ಕರ್ಮತ್ಯಾಗ ಮೋಕ್ಷಕ್ಕೆ ಸಾಧನ ಅಂತ ಇದು ಒಂದು. ಇನ್ನೊಂದು ರೀತಿಯಾಗಿ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತಲೂ ಒಂದು ಹೆಸರಿದೆ. ಅಂದರೆ ಅದು ಒಂದು ರೀತಿಯಾಗಿ ಕರ್ಮತ್ಯಾಗ ಅಂತ, ಕರ್ಮವನ್ನು ಬಿಡೋದು ಅಂತ. ನಿಷ್ಕರ್ಮ ಅಂದರೆ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅನ್ನೋ ಹೆಸರೇ ಮೋಕ್ಷಕ್ಕೆ ಕರ್ಮತ್ಯಾಗ ಸಾಧನ ಅಂತ ಈ ರೀತಿಯಾಗಿ ತಿಳಿಸ್ತಾ ಇದೆ. ಆದ್ದರಿಂದ ಮೂರು ಕಾರಣಗಳಿಂದ ಕರ್ಮತ್ಯಾಗ ಮೋಕ್ಷಕ್ಕೆ ಸಾಧನ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಉತ್ತರವನ್ನು ತಿಳಿಸ್ತಾನೆ. ನ ಕರ್ಮಣ ಅನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಸಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅಂತ. ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹೆಸರಿರೋದು ನಿಜ, ಆದರೆ ಅದರರ್ಥ ಸಕಲ ಕರ್ಮತ್ಯಾಗದಿಂದ ಮೋಕ್ಷ ಅಂತ ಅರ್ಥ ಅಲ್ಲ. ಬದಲಿಗೆ ಸಕಾಮ ಕರ್ಮಗಳ ತ್ಯಾಗದಿಂದ ಮೋಕ್ಷ, ಸಕಾಮ ಕರ್ಮಗಳು ಮೋಕ್ಷಕ್ಕೆ ಪ್ರತಿಬಂಧಕ, ಆದ್ದರಿಂದ ಮೋಕ್ಷ ಪಡೆಯೋದು ಅಗತ್ಯ, ಅಲ್ಲಿ ಸಕಾಮ ಕರ್ಮಗಳನ್ನು ತ್ಯಾಗ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಮೋಕ್ಷಕ್ಕೆ ನೈಷ್ಕರ್ಮ್ಯ ಅನ್ನೋ ಹೆಸರು ಬಂದಿದೆ ಅಂತ ಗೀತೆಯಲ್ಲಿ ಶ್ರೀಕೃಷ್ಣನೇ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ ಅಂತ ಒಂದು ಮಾತಿದೆ ಗೀತೆಯಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡು ಅಂತಲ್ಲ, ನನ್ನನ್ನು ಮಾತ್ರ ಶರಣಾಗತನಾಗು, ಬೇರೆ ಎಲ್ಲ ಬಿಟ್ಬಿಡು ಅಂದರೆ ಅರ್ಥ ಎಲ್ಲ ಬಿಟ್ಬಿಡೋದು ಅಂತಲ್ಲ, ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಆಚರಣೆಗಳನ್ನು ಬಿಟ್ಟುಬಿಡು, ನನ್ನನ್ನು ಕುರಿತು ಶರಣಾಗತನ ಆಗು ಅಂತಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿ ಸಕಾಮಕರ್ಮಗಳ ತ್ಯಾಗವನ್ನು ಹೇಳಿದ್ದೆ ಹೊರತು ಕರ್ಮತ್ಯಾಗ ಅಂದರೆ ನಿಷ್ಕಾಮ ಕರ್ಮಗಳನ್ನು ಸೇರಿಸಿ ಎಲ್ಲ ಒಟ್ಟು ಕರ್ಮನ್ನೇ ಬಿಟ್ಟುಬಿಡೋದು ಅಂತ ಅರ್ಥ ಅಲ್ಲ. ಆದ್ದರಿಂದ ನೈಷ್ಕರ್ಮ್ಯ ಅಂದರೆ ಕರ್ಮ ತ್ಯಾಗನೇ ಆದರೂ ಅದು ಮೋಕ್ಷಕ್ಕೆ ಸಾಧನ ಅನ್ನೋದು ಸರಿಯಲ್ಲ. ಇನ್ನು ಕರ್ಮಗಳನ್ನು ಮಾಡದೇ ಇರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣವಪ್ಪಿ ಜಾತು ತಿಷ್ಟತ್ ಅಕರ್ಮ ಕೃತ. ಕಾಯಿಕ ವಾಚಿಕ ಕರ್ಮಗಳನ್ನು ಮಾಡದೇ ಇದ್ದರೂ ಮಾನಸಿಕ ಕರ್ಮಗಳು ನಿತ್ಯ ನಿರಂತರವಾಗಿ ನಡೆದೇ ಇರುತ್ತೆ. ಅದಕ್ಕೆ ವಾಯುಪುರಾಣ ನಮಗೊಂದು ಮಾತು ತಿಳಿಸ್ತಾ ಇದೆ, ಮುನಿ ಸುಕರ್ಮ ಶೀಲೋಪಿ ತಿಷ್ಠನ್ ಏಕದಿನೇ ದಿನೇ ದಶಾವರಾಣಾಂ ದೇಹಾನಂ ಕಾರಣಂ ಪ್ರತಿಪದ್ಯತೆ ಅಂತ. ಸದಾ ತಪಸ್ಸಿನಲ್ಲೇ ಇರ್ತಕ್ಕಂಥ ಮುನಿ ಕೂಡ ಅತಿ ಕಡಿಮೆ ಅಂತಾದರೂ ಒಂದು ದಿನಕ್ಕೆ 10 ಜನ್ಮಗಳಿಗೆ ಕಾರಣವಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ. ಮುನಿ ಅಂದರೆ ಸದಾ ಮನನಶೀಲತ್ವಾತ್ ಮೌನಿಹಿ ಅಂತ, ಸದಾ ಭಗವಂತನ ಧ್ಯಾನಾದಿಗಳನ್ನು ಮಾಡ್ತಾ ಇದ್ದರೂ ಕೂಡ ಅತೀ ಕಡಿಮೆ, ಬೇರೆ ಯಾವ ವಿಚಾರಕ್ಕೂ ಹೋಗದೇ ಇದ್ದರೂ ಕೂಡ ಅವನು ಅತೀ ಕಡಿಮೆ ಅಂತಾದರೂ ಒಂದು ದಿನಕ್ಕೆ 10 ಜನ್ಮಗಳಿಗಾಗಷ್ಟು ಕರ್ಮಗಳನ್ನು ಮಾಡ್ತಾನೆ ಅಂತಾದಮೇಲೆ ಸಾಮಾನ್ಯ ಜನರ ಪಾಡೇನು? ಆದ್ದರಿಂದ ಕರ್ಮಗಳನ್ನು ಮಾಡದಿದ್ದರೆ ಸಂಸಾರಕ್ಕೆ ಕಾರಣವೇ ಇಲ್ಲ, ಮೋಕ್ಷ ಸಿಗತ್ತೆ ಅನ್ನೋದು ಸರಿಯಲ್ಲ. ಜೀವ ಒಂದೊಂದು ಜನ್ಮದಲ್ಲೂ ಅಸಂಖ್ಯಾತ ಜನ್ಮಗಳಿಗಾಗಷ್ಟ ಕರ್ಮಗಳನ್ನು ಮಾಡ್ತಾನೆ, ಹೀಗೆ ಅನೇಕ ಕರ್ಮಗಳ ಬಲೆಯಲ್ಲಿ ಸಿಕ್ಕಿಬಿಡ್ತಾನೆ. ಜೀವ ಹೀಗಿರುವಾಗ ಕರ್ಮಗಳನ್ನೇ ಮಾಡದೇ ಇರುವಂಥ ಅವಸ್ಥೆ ಜೀವನಿಗೆ ಅಸಾಧ್ಯ. ಅಂದಮೇಲೆ ಕರ್ಮತ್ಯಾಗ ಅನ್ನೋದು ಹೇಗೆ ತಾನೇ ಸಾಧ್ಯ? ಆದ್ದರಿಂದ ಕರ್ಮತ್ಯಾಗದಿಂದ ಮೋಕ್ಷವೂ ಕೂಡ ಅಸಾಧ್ಯ. ಈ ವಿಚಾರದಲ್ಲಿ ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ, ಶ್ರೀಮದಾಚಾರ್ಯರನ್ನ ಭಾಷ್ಯದಲ್ಲಿ ಸಮರ್ಥನೆಯನ್ನು ಮಾಡಿ ತಿಳಿಸ್ತಾರೆ. ಜ್ಞಾನಮೇವ ತತ್ಸಾಧನಂ ನತು ಕರ್ಮಕರಣಂ ಇತ್ಯರ್ಥ ಅಂತ. ಅಂದರೆ ಕರ್ಮತ್ಯಾಗದಿಂದ ಮೋಕ್ಷ ಅನ್ನೋದು ಇಲ್ಲವೇ ಇಲ್ಲ, ಕರ್ಮವನ್ನು ತ್ಯಾಗ ಮಾಡೋದು ಸಾಧ್ಯನೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಕಾಯಿಕ ವಾಚಿಕ ಕರ್ಮಗಳನ್ನು ತ್ಯಾಗ ಮಾಡಿದರೂ ಮಾನಸಿಕ ಕರ್ಮ ನಿತ್ಯ ನಿರಂತರವಾಗಿ ನಡೆದೇ ನಡೀತಾ ಇರುತ್ತೆ. ಆದ್ದರಿಂದ ಜೀವ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡ್ತಾನೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನದಲ್ಲ ಅಂತ ದಾಸರ ಆಡ್ತಾಳ ಹಾಗೆ. ಈ 84 ಲಕ್ಷ ಜೀವರಾಶಿಗಳನ್ನು ಸ್ಥೂಲ ವಿಭಾಗ ಮಾಡಿದಾಗ ಸ್ವೇದಜ, ಉದ್ಬಿಜ, ಅಂಡಜ, ಜರಾಯುಜ ಅಂತ. ಅವುಗಳಲ್ಲಿ ಉದ್ಬಿಜ ಅಂದರೆ ಭೂಮಿಯನ್ನು ಸೀಳಿ ಹೊರಗೆ ಬಂದಿರತಕ್ಕಂಥ ವೃಕ್ಷಾದಿಗಳ ಜನ್ಮ, ಅದು ಬಂದಿರಲೇಬೇಕು ತಾನೇ, ಸ್ಥಾವರ ಜನ್ಮ. ಈ ಸ್ಥೂಲ ಶರೀರ ಅಥವಾ ಸೂಕ್ಷ್ಮ ಶರೀರದಿಂದ ಯುಕ್ತನೇ ಆಗಿರ್ತಕ್ಕಂಥ ಈ ಜೀವನಿಗೆ ಕರ್ಮ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಜನ್ಮ ವೃಕ್ಷಾದಿಗಳ ಜನ್ಮವೂ ಬಂದಿದೆ ಅಂತ ಆದರೆ, ಯದಿ ಕರ್ಮ ಆಕರಣೆಯನ್ನು ನಾವು ಯಾವುದೂ ಕರ್ಮಗಳನ್ನು ಮಾಡದೇ ಇದ್ದರೂ ಕೂಡ ಮುಕ್ತಿ ಸ್ಯಾತ್ ಸ್ಥಾವರಣಾಂಚ, ಅಂತಹ ಸ್ಥಾವರ ವೃಕ್ಷಾದಿ ದೇಹಗಳನ್ನು ಹೊಂದಿದಾಗ ಆ ಜೀವ ಯಾವುದೇ ಕರ್ಮಾಚರಣೆಯನ್ನು ಮಾಡಿರೋದಿಲ್ಲ, ಆದ್ದರಿಂದ ಮುಕ್ತನಾಗಬೇಕಾಗಿತ್ತು ತಾನೇ? ಅಲ್ಲಿಗೆ ಕರ್ಮತ್ಯಾಗದಿಂದ ಮೋಕ್ಷ ಆಗಬೇಕಾಗಿತ್ತು ಆಗಿದೆಯಾ? ಇಲ್ಲ. ಸ್ಥಾವರ ಅಥವಾ ವೃಕ್ಷಾದಿಗಳ ಜನ್ಮದಲ್ಲಿರ್ತಕ್ಕಂಥ ಜೀವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಗ್ಯಾರಂಟೀಡ್ ಆಗಬೇಕಾಗಿತ್ತು. ಅದಕ್ಕೆ ಶ್ರೀಮದ್ ಆಚಾರ್ಯ ಪ್ರಶ್ನೆ ಮಾಡ್ತಾರೆ, ಆಗಿಲ್ಲ ಅಂತಾದಮೇಲೆ ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ, ಆದ್ದರಿಂದ ಏನಾಯಿತು, ಕರ್ಮ ಅನ್ನೋದು ಕಡ್ಡಾಯ ಕಂಪಲ್ಸರಿ, ಯಾವುದೇ ವಿನಾಯಿತಿ ಇಲ್ಲ. ಇನ್ನು ಕರ್ಮಣ ಬದ್ಧತೆ ಜಂತು ಅಂತ ಸ್ಮೃತಿ ವಾಕ್ಯ ತಿಳಿಸುವಂತೆ ಕರ್ಮವು ಮೋಕ್ಷಕ್ಕೆ ಪ್ರತಿಬಂಧಕ ಅನ್ನೋದು ಸರಿ, ಆದರೆ ಎಲ್ಲ ಕರ್ಮಗಳು ಪ್ರತಿಬಂಧಕಗಳಲ್ಲ, ಸಕಾಮ ಕರ್ಮಗಳು ಮಾತ್ರ ಪ್ರತಿಬಂಧಕ ಹೊರತು ನಿಷ್ಕಾಮ ಕರ್ಮಗಳು ಮೋಕ್ಷಕ್ಕೆ ಸರ್ವತಾ ಪ್ರತಿಬಂಧಕಗಳಲ್ಲ, ಮೋಕ್ಷಕ್ಕೆ ಸಾಧನನೇ ಆಗಿದೆ. ಆದ್ದರಿಂದ ಕರ್ಮತ್ಯಾಗದಿಂದಲೇ ಮೋಕ್ಷ ಅನ್ನೋದು ತಪ್ಪು ಪರಿಕಲ್ಪನೆ, ಅದು ಸರ್ವತಾ ಸರಿಯಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಮೋಕ್ಷಾಪೇಕ್ಷೆಯಾಗಿರ್ತಕ್ಕಂಥ ಮುಮುಕ್ಷು ಭಗವಂತನ ಪ್ರೀತಿ ಅಥವಾ ಅನುಗ್ರಹ ಸಂಪಾದನೆಗಾಗಿ ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡಿ ಸಮರ್ಪಣೆ ಮಾಡಬೇಕು, ಇದು ಪ್ರತಿಯೊಬ್ಬರಿಗೂ ಕಡ್ಡಾಯ. ಈಗ ಜೀವನಿಗೆ ಪ್ರಶ್ನೆ, ಹಾಗಾದರೆ ಕರ್ಮ ವಿಮೋಚನೆ ಅಥವಾ ಬಿಡುಗಡೆ ಯಾವಾಗ ಹೇಗೆ ಅಂತ. ಯಾಕೆ ಅಂದರೆ ಕರ್ಮ ವಿಮೋಚನೆ ಆಗೋ ತನಕ ಮೋಕ್ಷ ಇಲ್ಲ. ಉದಾಹರಣೆಗೆ ಜೀವ ಆ ಜನ್ಮ ಜನ್ಮಾಂತರದ ಕರ್ಮ ನಿಮಿತ್ತ ರೋಗವನ್ನು ಅನುಭವಿಸ್ತಾನೆ ಇದ್ದಾನೆ. ಆ ಸಂದರ್ಭದಲ್ಲಿ ಮತ್ತೆ ಅನೇಕ ಹೊಸ ಕರ್ಮಗಳು ನಿರಂತರವಾಗಿ ಮಾಡ್ತಾನೇ ಇರ್ತಾನೆ. ಹಂಗಾರೆ ಈ ಬಂಧನದಿಂದ ಬಿಡುಗಡೆ ಹೇಗೆ? ಯಾಕೆ ಅಂದರೆ ಕರ್ಮಗಳನ್ನು ಅದರ ಫಲಗಳನ್ನು ಭೋಗ ಮಾಡಿ ಮುಗಿಸೋದು ಯಾರಿಗೂ ಸಾಧ್ಯ ಇಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ. ಕರ್ಮಗಳನ್ನು ಉಳಿಸ್ಕೊಂಡು ಮೋಕ್ಷ ಹೊಂದೋದು ಸಾಧ್ಯ ಇಲ್ಲ. ಮುಗಿಸಿ ಖಾಲಿ ಮಾಡೋದಕ್ಕೂ ಸಾಧ್ಯ ಇಲ್ಲ, ಭೋಗಿಸಿ ತೀರಿಸೋದಕ್ಕೂ ಮುಗಿಸೋ ಆಗಲ್ಲ. ಅಂದಮೇಲೆ ಆ ಮೋಕ್ಷ ಕನ್ನಡಿ ಒಳಗಿನ ಗಂಟಿದ್ದಂತೆ ಎಂದೂ ಸಿಗೋದೇ ಇಲ್ಲ ಅಂತ ಕೆಲವರ ಆಕ್ಷೇಪ. ಇಲ್ಲಿ ತನಕ ನಾವು ಈ ಕರ್ಮದ ಬಗ್ಗೆ ತಿಳ್ಕೊಂಡಂಗೆ, ಹೌದು ಕರ್ಮ ಸಿದ್ಧಾಂತ ಒಪ್ಪೋದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಸಹಜವಾಗಿ ಎಲ್ರಿಗೂ ಬರುತ್ತೆ. ಆದರೆ ಅದು ಕೇವಲ ಮನಸ್ಸಿನ ಭಾವನೆ ಅಥವಾ ಅನಿಸಿಕೆ. ಕರ್ಮ ಸಿದ್ಧಾಂತದ ಮೇಲಿನ ಈ ಆಕ್ಷೇಪಗಳಿಗೆ ಶಾಸ್ತ್ರದಲ್ಲಿ ಉತ್ತರ ಇದ್ದೇ ಇದೆ. ಅದನ್ನು ತಿಳಿದಿರತಕ್ಕಂಥ ಜ್ಞಾನಿಗಳಿಂದ ಗುರುಗಳಿಂದ ಸರಿಯಾಗಿ ತಿಳ್ಕೋಬೇಕಷ್ಟೇ. ಉತ್ತರವೇ ಇಲ್ಲ, ಪರಿಹಾರವೇ ಇಲ್ಲ ಅಂತ ತಿಳ್ಕೊಂಡ್ರೆ ಮೂರ್ಖತನ ಅಥವಾ ದಡ್ಡತನದ ಪರಮಾವಧಿ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಮೋಕ್ಷವೇ ಪರಮ ಪುರುಷಾರ್ಥ, ಶ್ರೇಷ್ಠ ಪುರುಷಾರ್ಥ ಅಂತ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಸಿದ್ಧಾಂತವೇ ದ್ವೈತ ಸಿದ್ಧಾಂತ ಅಥವಾ ಮಧ್ವಮತ. ಈ ಸಿದ್ಧಾಂತದಲ್ಲಿ ಎಲ್ಲ ಆಕ್ಷೇಪಗಳಿಗೂ ಸ್ಪಷ್ಟವಾದ ಉತ್ತರ ಅನ್ನೋದು ಇದ್ದೇ ಇದೆ. ವೇದವ್ಯಾಸ ದೇವರು ಬ್ರಹ್ಮಸೂತ್ರ 4ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ.